ರೀಕ್ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಇನ್ನು ಮುಂದೆ ಕೇಳಿ, ಸಮಗ್ರ ತೋಟಗಾರಿಕೆ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮಾಚನಾಯಕನಹಟ್ಟಿಯ ಕೃಷಿಕ ಸಿ ನಿಜಲಿಂಗಪ್ಪ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮಾಚನಾಯಕನಹಳ್ಳಿಯ ಯುವ ಕೃಷಿಕರಾದಂತಹ ನಿಜಲಿಂಗಪ್ಪ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸಮಗ್ರ ತೋಟಗಾರಿಕಾ ಒಂದು ಕೃಷಿಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನಿಜಲಿಂಗಪ್ಪ ಅವರೇ. ನಮಸ್ಕಾರ ಸರ್. ನಿಜಲಿಂಗಪ್ಪ ಅವರೇ, ಹೇಳಿ, ಈ ಒಂದು ತೋಟಗಾರಿಕೆ ಕೃಷಿ ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಸರ್, ಆಕ್ಚುಲಿ ನಾವು ಹುಟ್ಟಿನಲ್ಲೇ ಕೃಷಿಕರು. ನಾನು ಓದ್ತಿದ್ದಂಗೆ ನಮ್ಮ ತಂದೆಯವರು ನಾವು ಚಿಕ್ಕ ಅಂತಂದ್ರೆ 13 ವರ್ಷದಲ್ಲೇ ತೀರ್ಕೊಂಡ್ಬಿಟ್ರು. ಅವಾಗಿಂದಾನೆ ಕೃಷಿ ಕೆಲಸ ಮಾಡ್ಕೊಂತ ಬಂದ್ವಿ, ಕೃಷಿ ಜೊತೆಗೆ ಓದ್ಕಂತಾನೆ ಬಂದ್ವಿ. ಬೇರೆ ಎಲ್ಲರ ತರ ನಾವು ಡಿಗ್ರಿ ಮುಗಿಸಿ ಆದ್ಮೇಲೆ ಪ್ರೈವೇಟ್ ಅಲ್ಲಿ ಕೆಲಸ ಹೋದ್ವಿ. 3-4 ವರ್ಷ ಕೆಲಸ ಮಾಡಿದ್ವಿ. ನಮ್ಗೆ ಯಾಕಲ್ಲಿ ಮನಸ್ಸಿಗೆ ತೃಪ್ತಿ ತರಲಿಲ್ಲ, ವಾಪಸ್ ಬಂದು ಕೃಷಿಯಲ್ಲಿ ಸಂಪೂರ್ಣವಾಗಿ ತೋಡ್ಸ್ಕೊಂಡ್ವಿ ಸರ್. ಬಂದು ತೋಟಗಾರಿಕಾ ಬೆಳೆ ಕಮೆಂಟ್ಸ್ ಮಾಡಿದ್ವಿ. ಕೃಷಿಗಿಂತ ತೋಟಗಾರಿಕೆಯಲ್ಲಿ ಆದಾಯ ಚೆನ್ನಾಗಿದೆ ಅನ್ನೋ ಉದ್ದೇಶದಿಂದ ಹಂತವಾಗಿ ಫಸ್ಟ್ ಸ್ವಲ್ಪ ಅಡಿಕೆ ಮಾಡಿದ್ವಿ, ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಂತ ಇರೋದು 3 ಎಕರೆನೂ ಅಡಿಕೆ ಮಾಡಿದ್ವಿ ಸರ್. ಈಗ ಜಮೀನು ಅಂತಂದ್ರೆ ಎಷ್ಟು ಎಕರೆ ಇದೆ ನಿಮ್ದು? ಸರ್, ಒಟ್ಟು ಕುಟುಂಬದಿದ್ದಾಗ 9 ಎಕರೆ ಆಯ್ತು ಸರ್, 8 ವರ್ಷ ಆಯ್ತು ಸರ್ ಡಿವೈಡ್ ಆಗಿ. ಈಗ ನನ್ನ ಬದುಕು ಬಂದಿರೋದು 3 ಎಕರೆ ಸರ್. ಈಗ ಒಟ್ಟು ಕುಟುಂಬ ಇದ್ದಾಗ ನಿಮ್ಮ ಕೃಷಿ ಬದುಕು ಯಾವ ರೀತಿ ಇತ್ತು? ಈಗೆಲ್ಲ ಬೇರೆ ಬೇರೆ ಆದ್ಮೇಲೆ, ಡಿವೈಡ್ ಆದ್ಮೇಲೆ ಕೃಷಿ ಬದುಕಿನಲ್ಲಿ ಯಾವ ರೀತಿ ಬದಲಾವಣೆ ಕಂಡಿದ್ದೀರಾ? ಕೃಷಿ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಕೃಷಿ ಸರ್, ವಿಭಕ್ತ ಕುಟುಂಬ ಕೃಷಿನೇ ಅಲ್ಲ ನನ್ನ ಪ್ರಕಾರವಾಗಿ. ಯಾಕೆಂದ್ರೆ ಎಲ್ಲರೂ ಒಂದೊಂದು ಕೆಲಸ ಹಂಚ್ಕೊಂಡಿರ್ತಾರೆ, ದನಗಳು ಒಬ್ರು ನೋಡ್ಕೊಳ್ತಿರ್ತಾರೆ, ಮೇವು ಒಬ್ರು ತರ್ತಿರ್ತಾರೆ, ಹಾಲು ಕರೆಯೋರು ಒಬ್ರು ಆಗಿರ್ತಾರೆ, ಯಜಮಾನಿಕೆ ಮಾಡೋರು ಒಬ್ರು ಆಗಿರ್ತಾರೆ. ಬೆಟ್ರ್ ಕೃಷಿಗೆ ಅಂದ್ರೆ ಜಾಯಿಂಟ್ ಫ್ಯಾಮಿಲಿನೇ ಬೆಟ್ರ್ ಸರ್. ಎಲ್ಲರೂ ಕೂಡಿ ಕೂಡಿ ಇದ್ರೆ ಕೃಷಿ ಹೇಳ್ತೀರಾ? ಹೌದು ಸರ್. ವಿಭಕ್ತ ಕುಟುಂಬ ಅಂದ್ರೆ ದನಗಳು ಮೇಯಿಸಕ್ಕಾಗಲ್ಲ, ಬೇರೆ ಬೇರೆ ವ್ಯವಸ್ಥೆ ಮಾಡಕ್ಕೆ ಆಗಲ್ಲ, ಎಲ್ಲರೂ ಉಬ್ಬಂಟಿ ಗ್ರಹ ಆಗಿಬಿಟ್ರೆ ಅಂದ್ರೆ ಎಲ್ಲದೂ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಸರ್. ಅಂದ್ರೆ ಎಲ್ಲದೂ ನಿಭಾಯಿಸ್ಕೊಂಡು ಹೋಗಕ್ ಆಗಲ್ಲ ಅಂತೀರಾ? ಕಷ್ಟ ಸರ್. ಈಗ ಡಿಗ್ರಿ ಮಾಡಿದ್ವಿ ಅಂತ ಹೇಳಿದ್ರಾ, ಈಗ ಪ್ರೈವೇಟ್ ಕೆಲಸನು ಸಹ ನಾವು ಮಾಡಿದ್ವಿ ಹಲವಾರು ವರ್ಷ ಅಂತ ಹೇಳಿದ್ರಾ. ಹೌದು ಸರ್. ಅಲ್ಲಿ ನಿಮ್ಗೆ ತೃಪ್ತಿ ಸಿಗ್ಲಿಲ್ಲ? ಇಲ್ಲ ಸರ್, ತೃಪ್ತಿ ಸಿಗ್ಲಿಲ್ಲ ಸರ್. ಹಾಗಾಗಿ ವಾಪಸ್. ಯಾಕೆ ಸಿಗ್ಲಿಲ್ಲ ನಿಮಗೆ ತೃಪ್ತಿ? ಜಂಜಾಟದಲ್ಲೇ ಕಳಿಬೇಕು, ನೆಮ್ಮದಿ ಇರಲ್ಲ ಸರ್. ನಮ್ಗೆ ಇಷ್ಟ ಬಂದ್ರೆ ಇವತ್ತು ಮನಸ್ಸಿದೆಯ ಬಡವತ್ತಕ್ಕೆ ಕೆಲಸ ಮಾಡ್ಬೇಕು ಅಂದ್ರೆ ಅವಕಾಶ ಇಲ್ಲ, ಡ್ಯೂಟಿ ಟೈಮ್ ಮುಗಿತು ಅಂದ್ರೆ ಹೋಗ್ತಾ ಇರಬೇಕು. ಇವತ್ತು ನನಗೆ ಕೆಲಸ ಮಾಡಕ್ ಮೂಡಿಲ್ಲ ಅಂದ್ರೆ ಅದೆಲ್ಲ ಕೇಳಂಗಿಲ್ಲ ಸರ್, ಮಾಡ್ಲೇಬೇಕು. ನಮ್ ಕೃಷಿಯಲ್ಲಿ ಆಗಿಲ್ಲ, ನನಗೆ ಇವತ್ತು ಜಾಸ್ತಿ ಹೊತ್ತು ಕೆಲಸ ಮಾಡಕ್ ನನಗೆ ಮನಸ್ಸಿದೆ ಅಂದ್ರೆ ಟೈಮ್ ಲಿಮಿಟ್ ಇಲ್ಲ, 8-9 ಗಂಟೆ ತಗೊಂಡ್ ಮಾಡಕ್ ಅವಕಾಶ ಇದೆ, ಮಾಡಕ್ ಅವಕಾಶ ಇದೆ. ನಮ್ ಕೃಷಿಯಲ್ಲಿ ನಮ್ಗೆ ಇಷ್ಟ ಬಂದಾಗ ನಾವು ಮಾಡ್ಕೊಬೇಕು ಅಂದ್ರೆ ನಾವೇನು ಬದಲಾವಣೆ ಆದ್ರೆ ತರಬಹುದು. ಅತಿ ಬುದ್ಧಿವಂತಿಕೆ ಇದೆ ಅಂತಂದ್ರೆ ನಾವು ತೋರ್ಸಕ್ಕಾಗಲ್ಲ ಸರ್. ಯಾವ್ದಕ್ಕೆ ಅಂದ್ರೆ ನಮ್ದು ಏನ್ ಲಿಮಿಟ್ ಇರುತ್ತೆ ಆ ಕೆಲಸ ಅಷ್ಟೇ ಮಾಡ್ಬೇಕಾಗುತ್ತೆ. ನಮ್ ಕೃಷಿಯಲ್ಲಿ ನಾವೇನಾದ್ರೂ ಮಾಡ್ಕೋಬಹುದು ಸರ್. ಈಗ ವಿದ್ಯಾಭ್ಯಾಸ ಮಾಡಿದ್ದು ಎಲ್ಲೇ ಒಂದ್ ಕಡೆ ಕೃಷಿಗೆ ಉಪಯೋಗ ಆಯ್ತಾ? ಆಯ್ತು ಸರ್, ಬಹಳ ಪೂರಕವಾಗಿದೆ ಸರ್. ಇವತ್ತಿನ ಕೃಷಿಗೆ ಆಕ್ಚುಲಿ ಜ್ಞಾನ ಬೇಕು ಸರ್. ಅಪ್ಪಕ್ಕಿದ್ದ ಆಲ್ಮರ ಅಂತ ಜ್ಯೋತಿನ ಬೀಳಕ್ಕಿಂತನ ಕೃಷಿ ಹಂಗಂತಂದು ಹಿಂದಿನ ಮಾಡಿದ್ರೆ ತಪ್ಪು ಅಂತ ಹೇಳ್ತಿಲ್ಲ ಸರ್. ವೈಜ್ಞಾನಿಕವಾಗಿ ಹಿಂದಿದೆ, ಅದು ಮರ್ತು ಬಿಟ್ಟು ಕೆಲವು ತಪ್ಪು ಮಾಡಿದೀವಿ. ಈಗ ನೀವು ಬಂದ ಮೇಲೆ ಈಗ ತೋಟಗಾರಿಕಾ ಕೃಷಿಯನ್ನ ಆರಂಭ ಮಾಡಿದೀವಿ ಅಂತ ಹೇಳಿದ್ರೆ, ಅಂದ್ರೆ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋದಕ್ಕಿಂತ ಮುಂಚಿತವಾಗಿ ನಿಮ್ಮ ತಂದೆಯವರ ಕಾಲದಲ್ಲಿ ನೀವು ಚಿಕ್ಕವರಿದ್ದಾಗಲೇ ಕೃಷಿ ನಿಮಗೆಲ್ಲ ಗೊತ್ತಿತ್ತು, ಯಾವ ಬೆಳೆಗಳನ್ನ ಬೆಳೀತಾ ಇದ್ರು ಸರ್? ಅವಾಗ ಮೇನು ರಾಗಿ, ಜೋಳ, ಅಕ್ಕಡಿ ಕಾಳು, ಹತ್ತಿ. ಹತ್ತಿನೇ ನಮ್ಗೆ ಮೇನ್ ವಾಣಿಜ್ಯ ಬೆಳೆ ಆಗಿತ್ತು ಸರ್ ಅವಾಗ. ಈಗೆಲ್ಲ ಬರೀ ಅಡಿಕೆ ಆಗಿವೆ ಸರ್, ಅಡಿಕೆ ಅಂತಂತವಾಗಿ ಮಾಡ್ಕೊಂಬೋದು, ಅದ್ರಲ್ಲಿ ಇಂಟರ್ ಕ್ರಾಪ್ ಸಹ ಮಾಡಿದೀವಿ ಸರ್ ಇವಾಗ. ಈಗ ತಂದೆಯವ್ರ ಕಾಲದಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನ ಯಾಕೆ ಈಗ ನೀವು ಬೆಳೀತಾ ಇಲ್ಲ? ಈಗ ಏನಾಗಿದೆ ಅಂದ್ರೆ ಅಲ್ಲಿ ಆದಾಯ ಇಲ್ಲ ಸರ್. ಇವತ್ತಿಂದು ಜನಸಂಖ್ಯೆ ಮಾತ್ರ ಜಾಸ್ತಿ ಆಗಿದೆ, ಕೃಷಿ ಕೆಲಸ ಮಾಡಕ್ ಯಾರು ಲೈಕ್ ಮಾಡ್ತಿಲ್ಲ ಸರ್. 1 ಎಕರೆ ರಾಗಿ ಹಾಕಿದ್ವಿ ಅಂದ್ರೆ ಕಟಾವಿಗೆ 8-10 ರೂಪಾಯಿ ಕಟಾವಿಗೆ ಕೇಳ್ತಾರೆ ಸರ್. ಈಗ ಯಂತ್ರಗಳೆಲ್ಲ ಬಂದವೆ, ಯಂತ್ರಗಳು ಏನೇ ಯಂತ್ರ ಬಂದ್ರು ಇವತ್ತಿನ ಬೆಲೆ ಅದು ವೈಜ್ಞಾನಿಕವಾದ ಬೆಲೆ ಇಲ್ಲ ಸರ್. ಖರ್ಚು ವೆಚ್ಚ ತೂಗಿಸ್ರೆ ಮೈ ಮೇಲೆ ಬರುತ್ತೆ ಸರ್. ಹಾಗಾಗಿ ಕೃಷಿ ಇನ್ನೆಲ್ಲ ಬಿಟ್ಟು ತೋಟಗಾರಿಕೆ ಲಾಭ ಜಾಸ್ತಿ ಇದೆ ಅನ್ನೋ ಉದ್ದೇಶಕ್ಕೆ ತೋಟಗಾರಿಕಾ ಬೆಳೆಗೆ ಬಂದಿವೆ ಸರ್. ನಾವು ಈಗ ತೋಟಗಾರಿಕಾ ಬೆಳೆಗಳನ್ನ ಬೆಳಿಬೇಕು ಅನ್ಕೊಂಡಾಗ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರ, ಯಾವ ಬೆಳೆಗಳನ್ನ ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕು ಅನಿಸ್ತು ಸರ್? ಸ್ಟಾರ್ಟಿಂಗ್ ಅಲ್ಲಿ ಅಡಿಕೆ ಹಾಕಿದ್ವಿ, ಸಾವಯವ ಕೃಷಿ ಈಗ ನಾನು ಆಕ್ಚುಲಿ ಮಾಡ್ತಿರೋದು. ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಒಟ್ಟಾರೆ ರಾಸಾಯನಿಕ ಮಿಕ್ಸ್ ಒಟ್ಟಾರೆ ಕೃಷಿ ಮಾಡ್ತಾ ಇದ್ವಿ. ನಮ್ಗೆ ಇತ್ತೀಚೆಗೆ ಜ್ಞಾನದಾಯಿತು ರಾಸಾಯನಿಕ ಕೃಷಿಯಿಂದ ನಮ್ಮ ಮಣ್ಣು ಫಲವತ್ತತೆ ಆಗಲ್ಲ, ಇಳುವರಿನ ಸಮಸ್ಯೆ ಆಗುತ್ತೆ, ರೋಗ ರುಜಿನಗಳು ಜಾಸ್ತಿ ಬರಕತ್ತು. ನಾನು ಡಿವೈಡ್ ಆದ್ಮೇಲೆ ಪೂಟ ಸಂಪೂರ್ಣವಾಗಿ ಸಾವಯವ ಕೃಷಿಗೆ ತೊಡ್ಕೊಂಡೆ ಸರ್. ಈಗ ಸಾವಯವ ಕೃಷಿ ಮಾಡ್ಬೇಕು ಅನ್ಕೊಂಡಾಗ ಈಗ ಏನು ಬೇರೆ ರೈತರನ್ನ ನೋಡಿ ನೀವು ಪ್ರೇರಣೆ ಆದ್ರೆ, ಅಥವಾ ನಿಮ್ಮ ಒಂದು ಸ್ವಇಚ್ಛೆಯಿಂದಲೇ ಈ ಒಂದು ರಾಸಾಯನಿಕ ಕೃಷಿ ಬಿಟ್ಟು ಸಾವಯವ ಕೃಷಿ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ? ಪ್ರೇರಣೆ ಸರ್, ಬುಕ್ ಬುಕ್ಸ್ ಓದ್ತಾ ಇದ್ದೆ ಸರ್. ಸುಭಾಷ್ ಪಳೇಕರ್ದೊಂದು ಇದು ಬರ್ತಾ ಇತ್ತು ಸರ್, ನಾರಾಯಣ ರೆಡ್ಡಿ ಅವ್ರದ್ದು ಭಾಷಣ ಒಂದು ಪ್ರತ್ಯಕ್ಷ ಅಲ್ಲಿ ಹೋಗ್ತಾ ಇದ್ದೆ ಸರ್. ಇವರಿಂದ ಪ್ರೇರಣೆಗೊಂಡು ನಾನು ಸಾವಯವ ಕೃಷಿ ಬಂದೆ ಸರ್. ಹಲವಾರು ಸಾವಯವ ಕೃಷಿಕರ ತೋಟಗಳಿಗೆ ಭೇಟಿ ಕೊಟ್ಟರೆ ನೀವು? ಹೌದು ಸರ್. ಏನ್ ಅನಿಸುತ್ತ ಅವಾಗ ಅಂದ್ರೆ ಸರ್, ಈಗ ಸಾವಯವ ಕೃಷಿಗಿಂತ ರಾಸಾಯನಿಕ ಕೃಷಿಕಲ್ಲಿ ಆದಾಯ ಜಾಸ್ತಿ ಇದೆ, ಆದ್ರೆ ಖರ್ಚು ಯಾರು ಕೌಂಟಿಂಗ್ ತಗೊಳಲ್ಲ ಸರ್. ಬರೇ ಆದಾಯ ಜಾಸ್ತಿ ನೋಡ್ತಾರೆ ಹೊರತು ಖರ್ಚು ಕೌಂಟಿಂಗ್ ಮಾಡೋದಿಲ್ಲ ಸರ್. ಸಾವಯವ ಕೃಷಿಯಲ್ಲಿ ಖರ್ಚು ಕಡಿಮೆ, ಆದಾಯನೂ ಕಡಿಮೆ ಇರುತ್ತೆ. ಖರ್ಚು ಬ್ಯಾಲೆನ್ಸ್ ಮಾಡಿದ್ರೆ ಅವ್ರಿಗಿಂತ ಲಾಭದಲ್ಲಿ ಸಾವಯವ ಕೃಷಿನೇ ಇರುತ್ತೆ ಸರ್. ಇಲ್ಲಿ ಗುಣಮಟ್ಟದ ಬೆಳೆಗಳನ್ನ ಬೆಳೆಯಬಹುದು, ಆಮೇಲೆ ಉತ್ಕೃಷ್ಟವಾದ ಬೆಳೆ ಇರುತ್ತೆ. ಅಲ್ಲಿ ಕ್ವಾಂಟಿಟಿ ಇರುತ್ತೆ, ಕ್ವಾಲಿಟಿ ಇರಲ್ಲ. ಇಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಇರುತ್ತೆ ಸರ್. ಮತ್ತೆ ಮಣ್ಣಿನ ಒಂದು ಗುಣಮಟ್ಟ ಕಾಪಾಡಬಹುದು. ಹೌದು ಸರ್, ಮಣ್ಣಿನ ಗುಣಧರ್ಮವನ್ನು ಕಾಪಾಡ್ಕೊಂಡು ಬಂದಂಗಾಗುತ್ತೆ. ಈಗ ಅಡಿಕೆ ಹಾಕ್ಬೇಕು ಅನ್ಕೊಂಡಾಗ ಪ್ರಾರಂಭದಲ್ಲಿ ಎಷ್ಟು ಎಕರೆ ಒಳಗಡೆ ಅಡಿಕೆ ಹಾಕಿದ್ರಾ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರೆ? ಸ್ಟಾರ್ಟಿಂಗ್ ಒಂದು ಎಕರೆ ಸರ್ ಆ ಟೈಮಲ್ಲಿ ನಾವು ಅಡಿಕೆ ಹಾಕಿದ್ವಿ. ಯಾಕೆಂದ್ರೆ ನೀರಿನ ಸಮಸ್ಯೆ ಚನ್ನಗಿರಿ ತಾಲೂಕು ಅಂದ್ರೆ ನಿಮ್ಗೆ ಗೊತ್ತು ಸರ್, ಕೋಲಾರ ಬಿಟ್ಟರೆ ನೆಕ್ಸ್ಟ್ ಎರಡನೇದು ಚನ್ನಗಿರಿನೇ ಸರ್. ಅತಿ ನೀರಲ್ಲಿ ಸಮಸ್ಯೆ ಇಲ್ಲ, ಅತಿ ಆಳವಾಗಿ ಬೋರ್ವೆಲ್ ಹೊಡಿತಾರೆ ಅದು. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲೇ ನಮ್ದು ಎರಡು ಬೋರ್ವೆಲ್ ಫೇಲ್ ಸರ್. ಆನಂತರ ಒಂದು ಇಂಚ್ ನೀರು, ಅವಾಗೆಲ್ಲ ಡ್ರಿಪ್ ಇರಲಿಲ್ಲ ಸರ್. ನಾವು ಸ್ಟಾರ್ಟಿಂಗ್ ತೋಟ ಮಾಡ್ದಲ್ಲ ಅವಕ್ಕೆ ನಾನು ಫಸ್ಟ್ ಪಿ ಯು ಸಿ, ಅವಾಗೆಲ್ಲ ಹಾಯಿ ನೀರು ಬಿಡ್ತಾ ಇದ್ವಿ ಸರ್. ಅಂದ್ರೆ ಈಗ ನಂಗೆ ಆಟೋ ಸ್ಟಾರ್ಟರ್ ಸಹ ಇರಲಿಲ್ಲ, ಕರೆಂಟ್ ಹೋಗಿ ಬಂತಂದ್ರೆ ಕೈಯಿಂದ ಬಟನ್ ಪ್ರೆಸ್ ಮಾಡಬೇಕಾಗಿತ್ತು. ಸಾಲ್ ಬಿಟ್ಟು ಸಾಲಲ್ಲಿ ನೀರು ಬಿಡ್ತಾ ಇದ್ವಿ ಸರ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಎಕರೆ ಮಾಡಿದ್ದು. ಅದು ಸಿದ್ಧತೆ ಹೇಗೆ ಮಾಡಿದ್ವಿ ಅಂದ್ರೆ ಮಲ ಅವಾಗೆಲ್ಲ ಈಗ ನಂಗೆ ಡ್ರಿಪ್ ಅವೆಲ್ಲ ಇರಲಿಲ್ಲ ಸರ್. ನೆಲ ಮಟ್ಟ ಮಾಡಿಬಿಟ್ಟು ದಾಯ ಮಾಡಿಬಿಟ್ಟು ಗುಂಡಿ ತೆಗೆದು ಗುಂಡಿಲಿ ಅಡಿಕೆ ಸಸಿ ತಂದಿತ್ತು. ಈ ತರ ಪಾಕೆಟ್ ಸಸಿ ಇರಲಿಲ್ಲ ಸರ್, ಗೆಪ್ಪೆ ಸಸಿ ಅಂತ ಇತ್ತು ಸರ್ ಆ ಟೈಮಲ್ಲಿ ಸರ್, ಗೆಪ್ಪೆ ಸಸಿ ಹಾಕಿದ್ವಿ ಸರ್ ಆ ಟೈಮಲ್ಲಿ. ಈಗ ಗೆಪ್ಪೆ ಸಸಿ ಈಗ ಒಂದ್ ಕಡೆಯಿಂದ ಒಂದ್ ಕಡೆ ಕಿತ್ತ ಹಚ್ಚಿದ್ರೆ ಜಾಸ್ತಿ ಅಷ್ಟೊಂದು ಹತ್ತಿಗಳೆಲ್ಲ ಹೋಗ್ತಾವ ಅಂತಾರಲ್ಲ. ಒಂದು ಪಾಕೆಟ್ ಸಿಸ್ಟಮ್ ಇದು ಕಾನ್ಸೆಪ್ಟೇ ಇರಲಿಲ್ಲ ಸರ್ ಅವಾಗ. ಆ ಟೈಮಲ್ಲಿ 90s ಪಾಕೆಟ್ ಕಾನ್ಸೆಪ್ಟೇ ಇರಲಿಲ್ಲ ಸರ್. 2000 ಈ ಕಡೆ ಸರ್ ಪಾಕೆಟ್ ಸಸಿ ಚಾಲ್ತಿಯಾಗಿ ಬಂದಿದ್ದು ಸರ್. ಈಗ ನೀವು ಸಸಿ ತಂದು ಹಾಕಿದ್ರೆ ಗೋಟ್ ತಂದು ಸಸಿ ಮಾಡಿ ಹಾಕಿದ್ರೆ? ನಾವು ಸ್ಟಾರ್ಟಿಂಗ್ ಅಲ್ಲಿ ಗೋಟಿನ ಬಗ್ಗೆ ಅನುಭವ ಇರಲಿಲ್ಲ ಸರ್, ನಮಗೆ ತೋಟ ಮಾಡುವಾಗ ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಬಂದು ಹಾಕಿದ್ವಿ ಸರ್. ಆನಂತರದಲ್ಲಿ ಎಕ್ಸ್ಟೆಂಡ್ ಏನ್ ಮಾಡಿದ್ವಿ ಎಲ್ಲ ಗೋಟ್ಗಳನ್ನ ನಾವೇ ತಂದ್ಬಿಟ್ಟು ಪಾಕೆಟ್ ಮಾಡ್ಬಿಟ್ಟು ಈಗ ಸಸಿ ನಾವೇ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗಿದ್ವಿ ಸರ್. ಈಗ ಯಾವ್ದಲ್ಲಿ ನಾಟಿ ಮಾಡಿದ್ರೆ ಅವತ್ತಿನ ಒಂದು ದಿನದಲ್ಲಿ? ಅವತ್ತಿನ ದಿವಸ 8x8 ದಾಯ ಮಾಡಿದ್ವಿ, ನಾಟಿ ಮಾಡಿದ್ವಿ ಸರ್. ಈಗ 8x8 ದಾಯನ ಸೂಕ್ತ ಅಂತ ಹೇಳ್ತೀರಾ? ಅಂತರ ಬೆಳೆ ಬೆಳಿಬೇಕು ಅಂದ್ರೆ 9x9 ಸೂಕ್ತ ಸರ್. ನಾವು ತಪ್ಪು ಮಾಡಿಬಿಡಿದೀವಿ, ಬೇರೆ ರೈತರಿಗೆ ಒಂದು ಮಿಸ್ಗೈಡ್ ಮಾಡುವ. ಅಂತರ ಬೆಳೆ ಬೆಳಿಬೇಕು ಅನ್ನೋದಿದ್ರೆ 9x9 ಸೂಕ್ತ ಸರ್. ಗಾಳಿ ಬೆಳಕು ಯಥೇಚ್ಛ ಹೋಗುತ್ತೆ. ಇಂಟರ್ ಕ್ರಾಪ್ ಇದ್ರೆ 9x9 ಸೂಕ್ತ, ಇಲ್ಲ ಇಂಟರ್ ಕ್ರಾಪ್ ಮಾಡಲ್ಲ ಸಿಂಗಲ್ ಬೆಳೆ ಬೆಳಿತೀವಿ ಅಂದ್ರೆ 8x8 ಸೂಕ್ತ ಸರ್. ಆಕ್ಚುಲಿ ಸಮಗ್ರ ತೋಟಗಾರಿಕೆ ಮಾಡಬೇಕು ಅಂದ್ರೆ ಇಂಟರ್ ಕ್ರಾಪ್ ಇದ್ರೆ ತೋಟಗಾರಿಕೆ ಮಾಡೋಕಿಲ್ಲ ಅಂದ್ರೆ ಮಾಡಲೇಬಾರದು ಸರ್. ಯಾಕಂದ್ರೆ ಇಂಟರ್ ಕ್ರಾಪ್ ಇದ್ರೆ ನಮ್ಗೆ ಆದಾಯ ಜಾಸ್ತಿ ಇರುತ್ತೆ. ಒಂದ್ ಬೆಳೆ ನಮಗೆ ಕೈ ಕೊಡ್ತು ಅಂದ್ರೆ ಇನ್ನೊಂದ್ ಬೆಳೆ ನಮಗೆ ಕೈ ಹಿಡಿಯುತ್ತೆ. ಈಗ ಸುಮಾರು 30 ಆಯ್ತು ನೀವು ಅಡಿಕೆ ಹಾಕಿ ಅಲ್ವಾ? ಹೌದು ಸರ್, ಸ್ಟಾರ್ಟಿಂಗ್ ಅಲ್ಲಿ ಅಡಿಕೆ ಹಾಕಿ 30 ಆಯ್ತು. ಅಂತ ಎಕ್ಸ್ಟೆಂಡ್ ಮಾಡ್ಕೊಂತ ಬಂದಿರೋದು ಸರ್. ಯಾವ ರೀತಿ ಬೆಳೆಸಿ ಅಂತ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಡಿಕೆ ಹಾಕಿದ್ವಿ ಸರ್, ಅದ್ರಲ್ಲಿ ಆದಾಯ ನಮಗೆ ಉತ್ತಮ ಆಯ್ತು. ಅಂದ್ರೆ ನಮಗೆ ಮುಂಚೆ ರಾಗಿ ಜೋಳ ಏನಾದ್ರಲ್ಲಿ ಆದಾಯ ಬರ್ತಿತ್ತು, ಅದಕ್ಕೆ ಕಂಪೇರ್ ಮಾಡಿದ್ರೆ ನಮಗೆ ಆದಾಯ, ಯಾಕಂದ್ರೆ ರೇಟ್ ಅಡಿಕೆ ಅದರಲ್ಲಿ ಒಂದು ಉತ್ತಮ ಬೆಲೆ ಇರೋದ್ರಿಂದ ಆದಾಯ ನಮಗೆ ಅನುಕೂಲ ಆಗ್ತಾ ಹೋಗ್ತು. ಅದು ಎಲ್ಲದಕ್ಕಿಂತ ನಮಗೆ ಕೈಹಿಡಿದ ಬಾಳೆ ಸರ್. ಅಡಿಕೆಯಲ್ಲಿ ಬಾಳೆ ಹಾಕೋದ್ರಿಂದ ಒಳ್ಳೆ ಇನ್ಕಮ್, ಅಡಿಕೆಗಿಂತ ಬೆಟರ್ ನಮಗೆ ಆದಾಯ ತಂದ್ಕೊಡೋದು ಅಂದ್ರೆ ಬಾಳೆ ಸರ್. ಎಷ್ಟು ವರ್ಷ ಬೆಳೆದ್ರೆ ಬಾಳೆ? ಬಾಳೆ ನಾವು ಕಂಟಿನ್ಯೂಸ್ ಈಗಲೂ ಸಹ ಬಾಳೆ ಬಿಟ್ಟಿಲ್ಲ ಸರ್, ಕಂಟಿನ್ಯೂಸ್ ಬಾಳೆ ಹಾಕ್ತಾನೆ ಇದೀವಿ. ಬರುತ್ತಾ ಬೆಳೆ? ಸಾವಯವದಲ್ಲಿ ಬಾಳ ಚೆನ್ನಾಗಿ ಬರುತ್ತೆ, ಯಾಕೆಂದ್ರೆ ಅಡಿಕೆ ಗರಿ ಕೆಳಗ್ ಬಿದ್ದಿರೋದ್ರಿಂದ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ ಸರ್, ನೆರಳಲ್ಲಿ ಬಾಳೆ ಬಾಳ ಚೆನ್ನಾಗಿ ಬರುತ್ತೆ ಸರ್. ಈಗ ಬಾಳೆ ಮತ್ತು ಅಡಿಕೆಯನ್ನ ಸಾಕಷ್ಟು ನೀವು ರಾಸಾಯನಿಕ ಕೊಡದೆ ಬೆಳೀತಾ ಇದ್ದೀರಾ? ಹೌದು ಸರ್. ಬೇರೆ ಈಗ ಸಾವಯವ ಗೊಬ್ಬರ ಅಂತಂದ್ರೆ ಏನೇನು ಕೊಡ್ತಾ ಇದ್ರಿ? ಕೊಟ್ಟಿಗೆ ಗೊಬ್ಬರ ಬಳಸ್ತೀವಿ ಸರ್, ಗೋಕೃಮೃತ ಆಮೇಲೆ ಜೀವಾಮೃತ ಇವೆರಡನ್ನೂ ಸಹ ಬಳಸ್ತೀವಿ ಸರ್. ಈಗ ಜೀವಾಮೃತ ಇವನ್ನೆಲ್ಲ ಬಳಸಬೇಕು ಅಂತಂದ್ರೆ ಈ ಹೈನುಗಾರಿಕೆ ಮಾಡಬೇಕಾಗುತ್ತೆ? ಹೌದು ಸರ್. ನಾವೀಗ ಅದಕ್ಕೋಸ್ಕರ ಒಂದು ನಾಟಿ ಹಸು ಅಂದ್ರೆ ಮಲ್ನಾಡು ಗಿಡ ಹಸು ಸಾಕೊಂಡಿದ್ದೀನಿ ಸರ್, ಈ ಉದ್ದೇಶಕ್ಕೇನೆ ಸಾಕೊಂಡಿದ್ದೀವಿ. ಈಗ ಒಂದು ಹಸು ಸಾಕಾಣಿಕೆ ಮಾಡಿದ್ರೆ ಎಷ್ಟು ಎಕರೆ ಒಳಗಡೆ ನಾವು ಸಾವಯವ ಕೃಷಿ ಮಾಡಬಹುದು ಅಂತೀರಾ? ನನಗೆ ತಿಳಿಮಟ್ಟಿಗೆ 7x8 ಮಾಡಬಹುದು ಸರ್. ಸಾಧ್ಯ ಆಗುತ್ತೆ ಜೀವಾಮೃತ ಮತ್ತು ಗೋಕ್ರಮೃತ ಬಳಸೋದ್ರಿಂದ ನಮಗೆ ಸಮಸ್ಯೆನೇ ಇಲ್ಲ ಸರ್. ಈಗ ಜೀವಾಮೃತ ಅಂತಂದ್ರೆ ಯಾವ ರೀತಿ ತಯಾರು ಮಾಡ್ತೀರಾ, ಯಾವ ರೀತಿ ಕೊಡ್ತೀರಾ ಸರ್? ಜೀವಾಮೃತ ಅಂತಂದ್ರೆ ಆಕ್ಚುಲಿ ಸ್ಟಾರ್ಟಿಂಗ್ ಎಲ್ಲ ನಾವೇ ಮಾಡಿದ್ವಿ, ವೆಂಚೂರಿ ಮುಖಾಂತರ ಕೊಡ್ತಿದ್ವಿ. ಅಂದ್ರೆ ಬ್ಲಾಕ್ ಹಾಕ್ಸ್ ಬಹಳ ಸಮಸ್ಯೆ ಆಯ್ತು. ತಯಾರು ಮಾಡ್ಕೊಳ್ಳೋದು ಅಂದ್ರೆ 10 kg ಹಾಕ್ತೇವೆ ಸರ್ ನೆಲಕ್ಕೆ. ಅಂದ್ರೆ ನೇರವಾಗಿ ನೀವು ಚಿಮ್ಸ್ತೀರಾ? ಚಿಮ್ಮಿಸ್ತೀವಿ ಸರ್. ಆಮೇಲೆ ಅದನ್ನ ಸ್ವಲ್ಪ ಸರ್ ಒಂದ್ ಎರಡು ವರ್ಷ ಟ್ರೈ ಮಾಡಿದ್ವಿ ಸರ್ ವೆಂಚೂರಿ ಮುಖಾಂತರ. ಅದಕ್ಕೆ ರಿಸ್ಕ್ ಬರ್ತೀವಿ ಬಹಳ, ಅದಕ್ಕೊಂದು ಮೆಸ್ ಬರುತ್ತಲ್ಲ ಮೆಸ್ ಆಗ್ಬಿಟ್ಟು ಅದನ್ನೆಲ್ಲ ಆದ್ರೂ ರಿಸ್ಕ್ ಬರ್ತೀವಿ, ಪದೇ ಪದೇ ಕಟ್ಕೊಳತ್ತೇವೆ ಮತ್ತೆ ಒಂದ್ ಅರ್ಧ ಗಂಟೆ ಆದ ತಕ್ಷಣ ಮತ್ತೆ ತೆಗಿಬೇಕು, ಅದನ್ನ ಕೊಡಬೇಕು. ಇದು ಬೆಟರ್ ಅಂತ ನಾವು ಸುಮ್ನೆ ಕೈಯಲ್ಲೇನೆ ಇದು ಮಾಡ್ತಾ ಇದೀವಿ ಸರ್. ಕೈಯಲ್ಲೇನೆ ಒಂದೊಂದು ಬುಡಕ್ಕೆ ಒಂದೊಂದು ಲೀಟರ್ ನಂಗೆ ಹಾಕ್ತಾ ಹೋಗ್ತಾ ಇರ್ತೀವಿ. ಈಗ ಗೋಕೃಪಾಮೃತ ಅಂದ್ರೆ ಅದ್ನ ಯಾವ ರೀತಿ ಮಾಡ್ತೀರಾ, ಯಾವ ರೀತಿ ಕೊಡ್ತೀರಾ? ಅದು ಗೋಕೃಪಾಮೃತ ಎರಡು ತರ ಮಾಡಬೇಕು ಸರ್. ಡ್ರಂಚಿಂಗು ಮಾಡಬಹುದು ಸರ್, ಸ್ಪ್ರೇನು ಕೊಡಬಹುದು. ಅದು ಎಲ್ಲದಕ್ಕಿಂತ ಗ್ರೋ ಪ್ರಮೋಟರ್ ವರ್ಕ್ ಮಾಡುತ್ತೆ ಸರ್. ಸಿಲಿಂಡರ್ ನಾಶಕ ವರ್ಕ್ ಮಾಡುತ್ತೆ, ವೈರಸ್ ನಾಶಕವಾಗಿ ಕೆಲಸ ಮಾಡುತ್ತೆ ಸರ್. ಗೋಕೃಪಾಮೃತ ಎಲ್ಲಾ ಕಂಪ್ನಿಗಳಿಗೆ ಔಷಧಿಗಿಂತ ಬೆಟರ್ ಸರ್. ಗೋಕೃಪಾಮೃತ ಮಾಡೋದನ್ನ ಆಲ್ರೆಡಿ ಬೇರೆ ಯಾರ ಮಾಡಿರೋ ಹತ್ರ ಕಲ್ಚರ್ ತಗೊಳ್ಬರ್ಬೇಕು ಸರ್. ಎರಡು ಲೀಟ್ರ್ ದೇಶಿ ಆಕಳು ಮಜ್ಜಿಗೆ, ಎರಡು ಕೆಜಿ ಸಾವಯವ ಬೆಲ್ಲ, 200 ಲೀಟ್ರಿಗೆ ಹಾಕ್ಬಿಟ್ಟು ಅದನ್ನು ಸಹ 7 ದಿವಸ ನಾವು ದಿನಕ್ಕೆ 2 ಬಾರಿ ಕ್ಲಾಕ್ ವೈಸ್ ತಿರ್ಸ್ತಾ ಇರ್ಬೇಕು ಸರ್. ಅದು ರೆಡಿ ಆದ್ಮೇಲೆ ಪ್ರತಿ ಗಿಡಕ್ಕೆ ಸ್ಪ್ರೇನು ಮಾಡಬಹುದು ಅಥವಾ ಡ್ರಂಚಿಂಗ್ ಕೊಡಬಹುದು ಸರ್. ಈಗ ಸ್ಪ್ರೇ ಮಾಡೋದ್ರಿಂದ ಏನು ಅನುಕೂಲ ಅಂತೀರಾ? ರೋಗ ಕೀಟಗಳನ್ನೇನಾದ್ರೂ ಹತೋಟಿ ಮಾಡಬಹುದು? ರೋಗ ಕೀಟ ಹತೋಟಿ ಬರುತ್ತೆ ಸರ್. ಆಮೇಲೆ ಗ್ರೋ ಪ್ರಮೋಟರ್ ಆಗಿ ವರ್ಕ್ ಮಾಡುತ್ತೆ. ಟಾನಿಕ್ ಟೈಪ್ ಅಂತಂದ್ರೆ ಈ ರಾಸಾಯನಿಕದಲ್ಲಿ ಕೊಡ್ತಾರಲ್ಲ, ಆ ಕೆಲಸ ಈ ಗೋ ಪ್ರಮೋಟರ್ ಮಾಡುತ್ತೆ ಸರ್. ಈಗೆಲ್ಲ ನೀವು ಸಾವಯವ ಕೃಷಿ ಮಾಡಿದ್ಮೇಲೆ ನಿಮ್ಮ ಕೃಷಿ ಭೂಮಿಯ ಮಣ್ಣು ಯಾವ ರೀತಿ ಬದಲಾವಣೆ ಆಗಿದೆ ಇದನ್ನೇನಾದ್ರೂ ಗಮನಿಸಿದ್ರೆ? ಗಮನಿಸಿದೀವಿ ಸರ್. ಇಡುಮಣಿಗೆ ರೋಗ ಬಹಳ ಬಂದು ಮಾಡಿಗೆ ಗಿಡ ಹೋಗ್ತಾ ಇದ್ವಿ ಸರ್ ನಾವು. ಈಗ 6 ವರ್ಷ ಆಯ್ತು ಒಂದ್ ಎಕರೆ, ಇವತ್ತಿನವರೆಗೂ ಟ್ರಾಕ್ಟರ್ ಅಥವಾ ಉಳುಮೆ ಮಾಡೇ ಇಲ್ಲ ಸರ್. ಬೆಳೆ ಬಹಳ ಚೆನ್ನಾಗಿದೆ ಅಡಿಕೆ, ಆದ್ರೆ ಇಂಟರ್ ಕ್ರಾಪ್ ಆಗಿ ಕಾಳುಮೆಣಸಿದೆ, ಕೊಕ್ಕೋ ಇದೆ, ವಿಳೆದೆಲೆ ಇದೆ, ಕಾಫಿ ಇದೆ ಸರ್. ಎರೆಹುಳುಗಳು ಏನಾದ್ರೂ ಅಭಿವೃದ್ಧಿ ಆಗಿದೆಯಾ? ಆಗಿದೆ ಸರ್. ಏನ್ ಅನುಕೂಲ ಅಂತೀರಾ ಎರೆಹುಳು ಇರೋದ್ರಿಂದ? ಏನ್ ಅನುಕೂಲ ಅಂದ್ರೆ ನಮ್ ಭೂಮಿ ಮೃದುವಾಗಿದೆ ಸರ್. ಕಲ್ಟಿವೇಶನ್ ಮಾಡಿಲ್ಲ ಅಂದ್ರೂ ಬೇರೆ ಭೂಮಿ ಕಂಪೇರ್ ಮಾಡಿದ್ರೆ ಬಹಳ ಮೃದುವಾಗಿದೆ ಭೂಮಿ. ಕಳೆ ನಿಯಂತ್ರಣ ಹೆಂಗಂದ್ರೆ ಬ್ರಷ್ ಕಟ್ಟರಲ್ಲಿ ನಾವು ಕಳೆ ನಿಯಂತ್ರಣ ಮಾಡ್ತೀವಿ ಸರ್. ಯಾವ್ದು ಕಳೆನಾಶಕ ಸಿಂಪಡಣೆ ಮಾಡೋದೇ ಇಲ್ಲ ಸರ್. ಈಗ ಸಾಕಷ್ಟು ಜನ ನಮ್ಮ ರೈತರು ಕಳೆನಾಶಕ ಸಿಂಪಡಣೆ ಮಾಡ್ತಾರೆ, ಅಂತ ರೈತರಿಗೆ ಏನೊಂದು ಕಿವಿ ಮಾತು ಹೇಳ್ತೀರಾ? ಭೂಮಿ ನಮ್ಮ ನೆಕ್ಸ್ಟ್ ಜನರೇಷನ್ ಉಳಿಸಬೇಕು ಅಂದ್ರೆ ನಾವು ಸಾವಯವ ಕೃಷಿ ಹೋಗಲೇಬೇಕು ಸರ್. ಕಳೆ ಆಕ್ಚುಲಿ ಅದು ಕಳೆ ಅಂತ ಇವ್ರು ತಿಳ್ಕೊಂಡ್ರೆ ಸರ್, ಅದು ಕಳೆನ ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೊಳ್ಳೋ ನಮ್ಮ ರೈತರ ಕೈಯಲ್ಲಿದೆ ಸರ್. ಯಾವ ರೀತಿ ಮಾಡ್ಕೋಬಹುದು ಗೊಬ್ಬರವಾಗಿ ಸರ್? ಬ್ರಷ್ ಕಟ್ಟರಿಂದ ಹೊಡಿಬಹುದು ಅದನ್ನ, ಕಳೆನ ನೆಲಕ್ಕೆ ಹಾಕಿ ಉಳಿಸಿದ್ರೆ ಅದೇ ಗೊಬ್ಬರ ಹಾಕಿ ನಮ್ಗೆ ಕನ್ವರ್ಟ್ ಆಗುತ್ತೆ ಸರ್. ಅದ ಮೇಲೆ ಡಿಕಂಪೋಸ್ಟರ್ ಅಥವಾ ಈಗ ಇದು ಜೀವಾಮೃತ ಆಗ್ತಾ ಇದ್ರೆ ಅದು ನ್ಯಾಚುರಲ್ ಕಳೆತು ಗೊಬ್ಬರ ಆಗುತ್ತೆ ಸರ್. ಇಲ್ಲಾಂದ್ರೆ ಕೆಲವರೆಲ್ಲ ಹೊಲ ಉಳುಮೆ ಮಾಡೋರು ಬಾಂಡ್ಲಿ ಹೊಡಿಸಬಹುದು ಸರ್. ಬೇರ್ ಕಟ್ಟಾಗುತ್ತೆ, ಒಂದು ಟ್ರಾಕ್ಟರ್ ಉಳುಮೆ ಮಾಡೋದ್ರಿಂದ ಭೂಮಿ ಗಟ್ಟಿ ಆಗುತ್ತೆ ಸರ್. ಮೇಲೆ ಏನೇ ಅಂದ್ರೂ ಟ್ರಾಕ್ಟರ್ ವೈಟ್ ಮೇಲೆ 1 ಅಡಿ ಲೂಸ್ ಆಗ್ಬೋದು, ಕೆಳಗದು ಪ್ರೆಸ್ ಮಾಡೋದು 4-5 ಅಡಿವರೆಗೂ ಪ್ರೆಸ್ ಮಾಡಿರುತ್ತೆ. ಆ ಬೇರ್ ಬೆಳವಣಿಗೆ ತೊಂದರೆ ಆಗುತ್ತೆ, ಮೇಲೆ ಬೇರು ಸಹ ಕಟ್ಟಾಗುತ್ತೆ ಸರ್. ಉಳುಮೆ ಮಾಡೋದು ದೀರ್ಘಾವಧಿ ಬೆಳೆಗೆ ಆಕ್ಚುಲಿ ಟ್ರಾಕ್ಟರ್ ಉಳುಮೆ ಅಲ್ಲೇ ಅಲ್ಲ ಅಂತ ಸರ್ ನನ್ನ ವಾದ ಸರ್. ಅದು ನನ್ನ ವೈಯಕ್ತಿಕ ಮತ್ತೆ ಬೇರೆದ್ದು ಅಂತ ಹೇಳಿ ನಾನು ದೂಷಣೆ ಮಾಡಲ್ಲ ಸರ್. ಈಗ ಕೆಲವು ರೈತರೆಲ್ಲ ಬೇರ್ ಕಟ್ಟಾದ್ರೆ ಹೊಸ ಬೇರ್ ಬಂದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂತಾರೆ. ಅಲ್ಲ ಸರ್, ನಮ್ಮ ನೆಲಗೆ ನಾವು ಕೊಯ್ಕೊಂಡ್ಬಿಟ್ಟು ಊಟ ಮಾಡುವಂದ್ರೆ ಊಟ ಮಾಡಕ್ಕಾಗುತ್ತಾ ಸರ್? ಹಾಗೆ ಸಹಜ ಸರ್. ಅದು ಮತ್ತೆ ಬೇರೆ ಬೆಳವಣಿಗೆ ಅಲ್ಲಿವರೆಗೂ ಅಕ್ಕಿ ಗಿಡಕ್ಕೆ ಆಹಾರ ಹೇಗೆ ತಗೊಳ್ಬೇಕು ಸರ್ ಅಲ್ಲಿ ಆ ಸಂದರ್ಭದವರೆಗೂ ಇದು ಸಮಸ್ಯೆ ಆಗುತ್ತೆ ಸರ್. ಈಗ ಸಾಮಾನ್ಯವಾಗಿ ನೀವು ಸಾವಯವ ಕೃಷಿಯಲ್ಲಿ ಈಗ ಅಡಿಕೆ ಮತ್ತು ಬಾಳೆಯನ್ನ ಬೆಳೀತಾ ಇದ್ರಲ್ಲ, ಈಗ ಬಾಳೆ ಉತ್ತಮವಾದ ಒಂದು ಬೆಳೆ ಬಂತು ಅಂತ ಹೇಳಿದ್ರೆ, ಹೌದು ಸರ್, ಈಗೆಲ್ಲ ನಿಮ್ಗೆ ಏನ್ ರೇಟ್ ಸಿಕ್ತು ಬಾಳೆ ಸರ್? ಬಾಳೆ ಅಂದ್ರೆ ಈಗ ಒಂದ್ ರೇಟ್ ಒಂದೇ ಟೈಮ್ಸ್ ಇರೋದಿಲ್ಲ ಸರ್, ಹಬ್ಬ ದಿನಗಳ ರೇಟ್ ಜಾಸ್ತಿ ಇರುತ್ತೆ, ಸೀಸನ್ ವೈಸ್ ಇರುತ್ತೆ ಸರ್. ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ನೇ ಕೊಯ್ಲ್ ನಮಗೆ 35-50 ರೂಪಾಯಿ ರೇಟ್ ಸಿಕ್ತು ಸರ್. ಎರಡನೇ ಕೊಯ್ಲಲ್ಲಿ 20-30 ರೂಪಾಯಿ ರೇಟ್ ಸಿಕ್ತು ಸರ್. ಅಂದ್ರೆ ನೀವೇನು ಹೆಚ್ಚು ಖರ್ಚು ಮಾಡಿಲ್ಲ ಅಲ್ವಾ? ಹೌದು ಸರ್. ಯಾವ್ದು ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಔಷಧಿ ಹೊಡೆದಿಲ್ಲ, ಕಳೆಗೂ ನೀವು ಹಣ ಖರ್ಚು ಮಾಡಿಲ್ಲ. ಬಾಳೆಗೊಂದು ತದ್ವಿರುದ ಸರ್, ಬಾಳೆ ಮಟ್ಟಿಗೆ ಕ್ಲೀನ್ ಇರಲೇಬೇಕು ಸರ್ ತೋಟ. ಇದಕ್ಕೆ ನೋಡಿ ಸರ್, ಎಲ್ಲದರಲ್ಲೂ ಸಾವಯವ ಕೃಷಿ ತಪ್ಪ ಹೆಂಗೆ ಮಿಸ್ಗೈಡ್ ಮಾಡಿ ರೈತರಿಗೆ ತೊಂದರೆ ಹೆಂಗ್ ಮಾಡ್ಕೋತಾರೆ. ದೀರ್ಘಾವಧಿ ಬೆಳೆಗೆ ಅಡಿಕೆಗೆ ಅಥವಾ ದೀರ್ಘಾವಧಿ ತೆಂಗು ಇಂಥವಕ್ಕೆ ನಾವು ಜೀರೋ ಕಲ್ಟಿವೇಶನ್ ಮಾಡೋ ನಡೀತೆ, ಬಾಳೆಗೆ ಕ್ಲೀನ್ ಇರ್ಬೇಕು ಸರ್. ಈಗ ಅಡಿಕೆ ಒಳಗಡೆ ಬಾಳೆ ಹಾಕಿಲ್ವಾ ನೀವು? ನಾವು ಚಿಕ್ಕ ಅಡಿಕೆ ಗಿಡದಲ್ಲಿ ಬಾಳೆ ಹಾಕಿರೋ ಸರ್, ಅದ್ರಲ್ಲಿ ಬೆಳೆದಿರೋದು, ಅದನ್ನ ಮಾತ್ರ ನಾವು ಕಲ್ಟಿವೇಶನ್ ಮಾಡ್ತಾ ಇದೀವಿ ಸರ್. ಈಗ ದೊಡ್ಡ ಅಡಿಕೆ ಗಿಡದಾಗ ಬಾಳೆ ಬೆಳೀತಾ ಇಲ್ಲ? ಬಾಳೆ ಅದ್ರಲ್ಲಿ ಕಾಳುಮೆಣಸು ಇದೆ, ಕೊಕ್ಕೋ ಇದೆ, ಕಾಫಿ ಇದೆ ಸರ್, ಆಮೇಲೆ ವಿಳೆದೆಲೆ ಇದೆ ಸರ್. ಈಗ ಕೊಕ್ಕೋ, ಕಾಫಿ, ಕಾಳುಮೆಣಸು ಇವನ್ನೆಲ್ಲ ಯಾವ ರೀತಿ ಬೆಳೀತಾ ಇದ್ರೆ ಅದರ ಒಳಗಡೆ ಮಿಶ್ರ ಬೆಳೆಯಾಗಿ ಸರ್? ಇದು ಕಾಳುಮೆಣಸು ಮತ್ತೆ ಎಲೆ ಬಳ್ಳಿ ಅಡಿಕೆ ಮರಕ್ಕೆ ಹಬ್ಬಿಸಿದೀವಿ ಸರ್. ಆನಂತರ ಬದುಗಳ ನಡುವೆ ಕಾಫಿ ಹಾಕಿದೀವಿ ಸರ್. ಕೊಕ್ಕೋ ಪ್ರತಿ 24 ಅಡಿ ಒಂದೊಂದು, ಅಂದ್ರೆ ಗಿಡದಿಂದ ಗಿಡಕ್ಕೂ ಸಾಲಿಂದ ಸಾಲಕ್ಕೆ 24 ಅಡಿ ಅಂತರದಲ್ಲಿ ಕೊಕ್ಕೋ ಬೆಳೆ ಬೆಳಿದೀವಿ ಸರ್. ನಮ್ಗೆ 2 ಅನುಕೂಲ ಸರ್ ಕೊಕ್ಕೋದಿಂದ, ಅದರಿಂದ ಆದಾಯ ಬರುತ್ತೆ. ಎರಡನೇದಾಗಿ ವರ್ಷಕ್ಕೆ 2 ಸತಿ ಪ್ರೂನಿಂಗ್ ಮಾಡ್ತೀವಿ ಸರ್. ಪ್ರೂನಿಂಗ್ ಮಾಡೋದ್ರಿಂದ ಹಸಿರಲೆ ಗೊಬ್ಬರ ನಮ್ಮ ತೋಟಕ್ಕೆ ಆಗುತ್ತೆ ಸರ್. ಆನಂತರದಲ್ಲಿ ಮರ ಗಿಡ ಜಾಸ್ತಿ ಇರೋದ್ರಿಂದ, ಅಂದ್ರೆ ನೆರಳು ಸೇಡ್ ಆಗೋದ್ರಿಂದ ಕಳೆ ಬೆಳೆದಿಲ್ಲ, ಒಂದ್ ಎರಡನೇದಾಗಿ ಗೊಬ್ಬರ ಆಗುತ್ತೆ, ತೇವಾಂಶ ಆರೋಗ್ಯ ಕಡಿಮೆ ಆಗುತ್ತೆ ಸರ್, ನಮಗೆ ಗಾಳಿ ರಭಸವಾಗಿ ಬರೋದು ತಡೆ ಹಿಡಿಯುತ್ತೆ. ಈಗ ಕೋಕೋ ಅಂತಂದ್ರೆ ಈಗ ಯಾವ ರೀತಿ ಬೆಳೆದ್ರೆ, ಎಲ್ಲಿ ಸಸಿ ತಂದ್ರೆ, ಯಾವ ರೀತಿ ನಾಟಿ ಮಾಡಿದ್ರ, ಏನೇನು ಗೊಬ್ಬರ ಕೊಡ್ತಾ ಇದ್ರಾ, ಈ ಒಂದು ಕೃಷಿ ಬಗ್ಗೆ ಹೇಳ್ರಿ ಸರ್. ಕೊಕ್ಕೋ ನಾವು ತಂದು ಈಗಾಗಲೇ 6ನೇ ವರ್ಷದ ಬೆಳೆ ಸರ್. ಇವಾಗ ನಮಗೆ ಕೊಕ್ಕೋ ಹಾಕ್ಬಿಟ್ಟು 2ನೇ ವರ್ಷಕ್ಕೆ ಈಲ್ಡ್ ಕಮ್ಮಿ ಆಗುತ್ತೆ ಸರ್. ಸ್ಟಾರ್ಟಿಂಗ್ ಅಲ್ಲಿ ನಾವು ನರ್ಸರಿಯಿಂದ ಪರ್ಚೇಸ್ ಮಾಡಿ ತಂದ್ವಿ ಸರ್. ಅವಾಗ ವೆರೈಟಿ ಇರಲಿಲ್ಲ ಸರ್, ಇಷ್ಟೊಂದು ತಳಿಗಳು ಸಹ ಮಾಹಿತಿ ನಮ್ಗೆ ಇರಲಿಲ್ಲ. ಯಾವ್ದೋ ಒಂದು ಕೊಕ್ಕೊ ಈಗ ಕೊಕ್ಕೋ ಒಳ್ಳೆ ರೇಟ್ ಬಂದಿದೆ ಸರ್. ಮನೆ ಹೋದ ಕಳೆದ ಬಾರಿ 90 ಲಕ್ಷದವರೆಗೂ ಒಂದ್ ಕ್ವಿಂಟಲ್ ಹೋಗಿತ್ತು ಸರ್ ಕೊಕ್ಕೋ ಬೆಳೆ. ವಾತಾವರಣ ಯಾವ ರೀತಿ ಇರ್ಬೇಕಂತಾರೆ ಕೊಕ್ಕೋ ಬೆಳೆ? ನಮ್ ಚನ್ನಗಿರಿ ವಾತಾವರಣ ಸ್ಯೂಟೇಬಲ್ ಸರ್, ಮಲ್ನಾಡಿಗೆ ಬರುತ್ತೆ ಅಂತ ಅಂತಾರೆ, ತಪ್ಪು ಕಲ್ಪನೆ ಸರ್. ಇದ್ರಲ್ಲಿ ನಮ್ ಕಡೆ ಏರಿಯಾದಲ್ಲೂ ಕೊಕ್ಕೋ ಬರುತ್ತೆ ಸರ್. ಅಂದ್ರೆ ಪ್ರತಿಯೊಂದು ಅಡಿಕೆ ಗಿಡಕ್ಕೂ ನಾಟಿ ಮಾಡಿದ್ರೆ ನೀವು? ಇಲ್ಲ ಸರ್, 24 ಗಿಡ ಅಂದ್ರೆ 2 ಬಿಟ್ಟು ಅಂದ್ರೆ 24 ಗಿಡಕ್ಕೂ ಅಡಿಗೆ ಒಂದು ಡಿಸ್ಟೆನ್ಸ್ ಅಲ್ಲಿ ಅಡಿಕೆ ನಾಟಿ ಮಾಡಿದ್ವಿ ಸರ್. ಸೆಂಟ್ರಿಗೆ ನಾಟಿ ನಡುವೆ ಸರ್ ಒಂದು ಕೊಕ್ಕೋ ನಾಟಿ ಮಾಡಿದ್ವಿ ಸರ್. ಈಗ ದೊಡ್ಡ ಗಿಡದಲ್ಲಿ ಹಾಕಿದ್ರೆ ನೀವು ಯಾವ್ದು ಕಳೆನ ಯಾವ ರೀತಿ ತೆಗಿತೀರಾ ಮತ್ತೆ? ಬ್ರಷ್ ಕಟರ್ ಇಂದ ಕಳೆ ನಿಯಂತ್ರಣ ಮಾಡ್ತೀವಿ. ಈಗ ಬ್ರಷ್ ಕಟರ್ ಮಾಡ್ಬೇಕಾದ್ರೆ ಏನಾದ್ರೂ ಗಿಡಕ್ಕೆ ಏನಾದ್ರೂ ತೊಂದರೆ ಆಗಲ್ಲ? ನಾವು ಗಿಡ ಬಿಟ್ಟು ಒಂದು 1/2 ಅಡಿ ಬಿಟ್ಟು ನಾವು ಬ್ರಷ್ ಕಟರ್ ಯೂಸ್ ಮಾಡ್ತಾ ಇರ್ಬೇಕು ಸರ್. ಈಗ ಕೊಕ್ಕೋಕ ಏನಾದ್ರೂ ಈ ಗುಣಿ ಮಾಡುವಂತದ್ದು? ಅವಕ್ಕೆ ಗುಣಿ ಏನು ಮಾಡ್ತಾನೆ, ಯಾಕೆಂದ್ರೆ ಎಲ್ಲ ಅಡಿಕೆ ಗರಿಗಳನ್ನ ಕೊಕ್ಕೋ ಕೆಳಗೆ ಹಾಕ್ಬಿಟ್ಟಿದೀವಿ ಅಡಿಕೆ ಗರಿಗಳನ್ನ. ಅದ್ರ ಮೇಲೆ ಡಿ ಕಂಪೋಸ್ಟರ್ ಜೀವಾಮೃತ ಹಾಕ್ತಿರ್ಬೇಕಲ್ಲ ಅದ್ರ ಮೇಲೆ ಹಾಕ್ತಾ ಇರ್ತೀವಿ ಸರ್. ನ್ಯಾಚುರಲ್ ಕೊಳ್ತೋಗುತ್ತೆ, ಅಲ್ಲಿ ಹುಲ್ಲು ಸಹ ಬೆಳೆದಿಲ್ಲ ಸರ್. ನಿಮ್ಗೆ ಅಲ್ಲಿ ಕಲ್ಟಿವೇಷನ್ ಮಾಡೋದ್ ಅಗತ್ಯತೆ ಇರಲ್ಲ. ಪ್ರೂನಿಂಗ್ ಮಾಡುವಾಗ ಅದ್ದು ಎಲೆ ಅದ್ರ ಮೇಲೆ ಬೀಳ್ತಾ ಇರೋದ್ರಿಂದ ಅಲ್ಲಿ ಹುಲ್ಲೇ ಆಗಲ್ಲ ಸರ್. ಆಕ್ಚುಲಿ ಕೊಕ್ಕೋ ಗಿಡದ ಹತ್ರ ಅದ್ರ ಬೇರೆ ನಿಮ್ಮ ಅಡಿಕೆ ನೆರಳು ನೆರಳು ಬೇರೆ ಇರುತ್ತೆ ಸರ್. ಆಮೇಲೆ ಅದ್ರ ಎಲೆ ಬಳ್ಳಿ ಇದೆ, ಆಮೇಲೆ ಕಾಳುಮೆಣಸು ಬೇರೆ ಇದೆ ಸರ್. ಈಗ ಕೊಕ್ಕೋ ಎಷ್ಟು ವರ್ಷಕ್ಕೆ ಬೆಳೆ ಬರುತ್ತೆ, ಅದ್ನ ಹೆಂಗೆ ಮಾರಾಟ ಮಾಡ್ತೀರಿ, ಏನ್ ಎಷ್ಟು ಲಾಭ ಆಯ್ತು ನಿಮಗೆ ಅದರಲ್ಲಿ? ಸರ್, ಕೊಕ್ಕೋ 2 ಈಲ್ಡ್ ಕಮ್ಮೆನ್ಸ್ ಆಗುತ್ತೆ ಸರ್. 2 ನಮಗೆ ಅಂತಂದು ಆರ್ಥಿಕವಾಗಿ ಜಾಸ್ತಿ ಬಿಡೋದಿಲ್ಲ. ಗಿಡ ಎಷ್ಟು ದೊಡ್ಡದಾಗುತ್ತೆ ಅಷ್ಟು ಈಲ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ಏಪ್ರಿಲ್ ಮೇ ಜೂನ್ ಅಲ್ಲಿ ಅತಿ ಹೆಚ್ಚು ಈಲ್ಡ್ ಬರುತ್ತೆ ಸರ್. ವರ್ಷದ ಪೂರ್ತಿ ದಿನದಲ್ಲಿ ಬರ್ತಾನೆ ಇರುತ್ತೆ ಸರ್ ಕೊಕ್ಕೋ. ದೊಡ್ಡ ಸೀಸನ್ ಅಂದ್ರೆ ಒಂದ್ಸಲ ಸ್ಟಾರ್ಟ್ ಆಯ್ತಂತಂದ್ರೆ ಕೊಕ್ಕೋ ಬೆಳೆ ಯಾವಾಗಲೂ ಬರ್ತಾನೆ ಇರುತ್ತೆ. ಅದೆಲ್ಲ ತನಕ ಇರುತ್ತೆ ಅಲ್ಲೇ ತನಕ ಬರ್ತಾ ಇರ್ತದೆ ಇಳುವರಿ. ನಮಗೆ ಜಾಸ್ತಿ ಇಳುವರಿ ಬರೋದು ಏಪ್ರಿಲ್ ಮೇ ಜೂನ್ ಜುಲೈ ವರೆಗೂ ಸರ್. ಮತ್ತೆ ಈಲ್ಡ್ ಕಡಿಮೆ ಆಗುತ್ತೆ ಅನಂತರದಲ್ಲಿ, ಮತ್ತೆ ಜನವರಿ ವರೆಗೂ ಸ್ವಲ್ಪ ಬರ್ತಾ ಇರುತ್ತೆ. ಅಂದ್ರೆ ಒಂದ್ ಎಕರೆಗೆ ಸರ್ 24 ಈ ಡಿಸ್ಟೆನ್ಸ್ ಅಲ್ಲಿ ಹಾಕಿದ್ರು ಒಂದ್ ಎಕರೆಗೆ 65-80 ಗಿಡ ಕೂರುತ್ತೆ ಸರ್ ಒಂದ್ ಎಕರೆ ಒಳಗೆ. ಅಷ್ಟಕ್ಕೆ ಒಂದ್ ವರ್ಷಕ್ಕೆ 1 ಬೀಜ ಬರುತ್ತೆ ಸರ್. ಎಲ್ಲಿ ಮಾರಾಟ ಮಾಡ್ತೀರಿ, ಏನ್ ರೇಟ್ ಸಿಗುತ್ತೆ ಸರ್? ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಇದ್ದ ರೇಟ್ ಇರಲಿಲ್ಲ ಸರ್. 24 ಅಂದ್ರೆ 24,000 ಕ್ವಿಂಟಲ್ ಇತ್ತು ಸರ್. ಕಳೆದ ಬಾರಿ ನಮಗೆ ಒಳ್ಳೆ ರೇಟ್ ಸಿಕ್ಕಿದ್ದು ಬಂಪರ್ ಲಾಟ್ರಿ ಅಂದ್ರೆ ಹೊಸತಿನೇ ಸರ್. ಎಷ್ಟು ಸಿಕ್ತು ಹೊಸತಿ? ನಮಗೆ 80,000 ಕ್ವಿಂಟಲ್ ಸಿಕ್ತು ಸರ್. ಒಳ್ಳೆ ರೇಟ್ ಒಳ್ಳೆ ರೇಟ್ ಸರ್. ಏನ್ ಅದಕ್ಕೆ 1 ಖರ್ಚು ಮಾಡಿದ, ಅದಕ್ಕೆ ಔಷಧಿ ಇಲ್ಲ ಸರ್, ಗೊಬ್ಬರ ಯಾವ್ದು ಹಾಕೋದಿಲ್ಲ ನಾವು. ರೋಗ ಬೆಳಲ್ವಾ ಅದಕ್ಕೆ? ಅದಕ್ಕೆ ಯಾವ ರೋಗನೂ ಬರಲ್ಲ. ಒಂದು ಮಾತ್ರ ಬರುತ್ತೆ ಸರ್, ವೈಟ್ ಮೈಂಟ್ಸ್ ಅಂತ ಬಂದ್ಬಿಟ್ಟು ಅದಕ್ಕೆ ಕಾಯಿ ಮೇಲೆ ಕೂರುತ್ತೆ ಸರ್, ಅದು ಮಾತ್ರ ಒಂದು ಸಮಸ್ಯೆ ಆಗುತ್ತೆ ಸರ್. ಅದಕ್ಕೆ ಉಳುಗಿ ಮಜ್ಜಿಗೆ ಸ್ಪ್ರೇ ಮಾಡಿದ್ರೆ ಅದು ಕಂಟ್ರೋಲ್ ಆಗುತ್ತೆ ಸರ್. ಈಗ ರೈತರು 1 ಈಗ ಎಷ್ಟು ಬೆಳಿಬಹುದು ಅಂತ ಅಂದ್ರೆ ಸರ್, ಚೆನ್ನಾಗಿ ಅದಕ್ಕೆ ಗೊಬ್ಬರ ಎಲ್ಲ ಕ್ಲೀನ್ ಮೇಂಟೈನ್ ಮಾಡಿದ್ರೆ 1 ಕ್ವಿಂಟಲ್ ಇಂದ 2 ಕ್ವಿಂಟಲ್ ಬೆಳಿಬಹುದು ಸರ್ ಕೊಕ್ಕೋ ಬೀಜನ. ನಾವಂತ ಅಷ್ಟು ಬೆಳೆದಿಲ್ಲ ಸರ್, ನಾವ್ ಯಾಕಂದ್ರೆ ಏನು ಮಾಡ್ತಿಲ್ಲ. ಅದಕ್ಕೆ ಹೇಳಿದ್ರಲ್ಲ ಸರ್, ಖರ್ಚು ಜಾಸ್ತಿ ತೆಗೆದ್ಬಿಟ್ಟು ಆದಾಯ ಜಾಸ್ತಿ ಬಂತು ಅನ್ನೋದು ಒಂದಲ್ಲ, ನಾವ್ ಏನು ಖರ್ಚು ಮಾಡಿದ್ರೆ 1 ಬಂತು ನನಗೆ ಅದ್ರ ತೃಪ್ತಿ. ಇನ್ನ 50,000 ಎಕ್ಸ್ಟ್ರಾ ಖರ್ಚು ಮಾಡಿ ಇನ್ನ 1/2 ಜಾಸ್ತಿ ತೆಗೆದ್ರೆ ಅರ್ಥ ಇಲ್ಲ ಸರ್. ಈಗ ಎಲ್ಲ ಒಂದ್ ಕಡೆ ಈಗ ಸುಮ್ನೆ ಖಾಲಿ ಬಿಟ್ಕೊಳ್ಳೋದಕ್ಕಿನ್ನ ದೊಡ್ಡ ಅಡಿಕೆ ಗಿಡದಲ್ಲಿ ಅಂದ್ರೆ ಈ ತರ ಕೊಕ್ಕೋ ಬೆಳೆಯೋದ್ರಿಂದ ಸ್ವಲ್ಪ ಮಟ್ಟಿಗೆ ಆದ್ರೆ ನಾವು ಆದಾಯ ಕಾಣಬಹುದಲ್ವಾ? ಒಂದು ಆದಾಯ ಕಾಣಬಹುದು. ಒಂದು ಎರಡನೇದಾಗಿ ಗೊಬ್ಬರ, ಹಸಿರಲೆ ಗೊಬ್ಬರ ಆಗುತ್ತಲ್ಲ ಸರ್, ಅದನ್ನ ಪ್ರೂನಿಂಗ್ ವರ್ಷಕ್ಕೆ 2 ಟೈಮ್ ಮಾಡೋದ್ರಿಂದ ಹಸಿರಲೆ ಗೊಬ್ಬರ ನಮಗೆ ಅದನ್ನ ಕಣ್ಣಿಗೆ ಕಾಣೋದಿಲ್ಲ, ಯಾರಿಗೂ ಅದ ಆದಾಯ ಅಂತ ಗಣನೆಗೆ ತಗೊಳೋದಿಲ್ಲ ನಮ್ಮ ರೈತರು. ಇದೇ ವಿಪರ್ಯಾಸ ಅಂದ್ರೆ ಸರ್. ಈಗ 3 ಅಡಿಕೆ ಒಳಗಡೆ 1 ನೀವು ಕೊಕ್ಕೋ ಬೆಳೀತಾ ಇದ್ರಾ? ಕೊಕ್ಕೋ ಹೌದು ಸರ್. ಈಗ ಕಾಳುಮೆಣಸು ಅಂತಂದ್ರೆ ಎಷ್ಟು ಬೆಳೀತಾ ಇದ್ರ ಸರ್? ಕಾಳುಮೆಣಸು ನಾವು ಆಕ್ಚುಲಿ 1 ಹಾಕಿದ್ದೀನಿ ಸರ್ ಕಾಳುಮೆಣಸು. ಅದರಲ್ಲಿ ತಗ್ಗು ಪ್ರದೇಶದಲ್ಲಿ ಕಾಳುಮೆಣಸು ಹೋಗ್ಬಿಡ್ತು, ಪಣಿಯೂರು ಒಂದಂತ ತಳಿ ಹಾಕಿದ್ವಿ ನಾವು. ನೀರು ನಿಂತ್ಕೊಂಡು ನೀರು ತೇವಾಂಶ ಜಾಸ್ತಿ ಆಯ್ತು ಅಂದ್ರೆ ಕಾಳುಮೆಣಸು ಇರೋದಿಲ್ಲ ಸರ್, ಅದು ಸೊರಗು ರೋಗ ಬಂದು ಹೋಗ್ಬಿಡುತ್ತೆ ಸರ್. 150 ಗುಣಿ ಉಳಿದಿದೆ ಸರ್ ನಮಗೆ ಈಗ 1 ಈಗ 1 ಮತ್ತೆ ಈ ಸರಿ ಮತ್ತೆ ನಾಟಿ ಮಾಡಿದೀವಿ ಸರ್ ಕಳೆದ ಬಾರಿ. ಈಗ ನೀರು ನಿಲ್ಲುವಂತ ಸ್ಥಳಕ್ಕೆ ನೀವು ನಾಟಿ ಮಾಡಬಾರ್ದಪ್ಪ, ಬೇರೆ ಒಳ್ಳೆಯ ಒಂದು ನಮ್ದು ಬಯಲುಸೀಮೆ ಗಿನ್ನಿ ಪ್ರದೇಶಕ್ಕೆ ಹಾಕ್ಬೇಕು. ಹೌದು ಸರ್, ಇದೊಂದು ಒಂದು ಯಾವ್ದೇ ಆಗ್ಲಿ ನಾವು ರೈತರು ಫೇಲ್ಯೂರ್ ಆಗ್ತೀವಲ್ಲ ಸರ್, ಮಾಹಿತಿ ಗೊತ್ತಿರೋದಿಲ್ಲ ಅಂದ್ರೆ ನಾವು ನಮ್ ಕಡೆ ಯಾಕೆ ಬಿಡಬಹುದು ಅಂತ ಯಾರು ನಮ್ ಬೆಳೆದಿರ್ತೀವಿ ನೋಡ್ಬಿಡ್ತೀವಿ, ಅಥವಾ ತೋಟಗಾರಿಕೆ ಸಜೆಷನ್ ಕೇಳ್ತೀವಿ ಬೆಳಿಬಹುದು ನಿಮ್ ಕಡೆ ಎಲ್ಲ ಡ್ರೈ ಲ್ಯಾಂಡ್ ಅಂತ ಹೇಳ್ತಿರ್ತಾರೆ. ಮಳೆ ಅತಿ ಹೆಚ್ಚಾಗಿ ನೀರ್ ನಿಲ್ತು ಅಂದ್ರೆ ಕಾಳುಮೆಣಸು ಇರೋದಿಲ್ಲ ಸರ್. ಅಂದ್ರೆ ಎಷ್ಟೇ ತೇವಾಂಶ ಇರಲಿ ನೀರ್ ನಿಲ್ಬಾರ್ದು. ಹೌದು ಸರ್. ಈಗ ಸಸಿ ಎಲ್ಲಿಂದ ತಂದ್ರೆ ಅದನ್ನ ಸರ್? ಸಾಗರದಿಂದ ತಂದಿದ್ವಿ ಸರ್, ಪಣಿಯೂರು ಒಂದು ಅಂತ ನಾವು ಸಸಿ ತಂದ್ವಿ, ಅದನ್ನ ನಾಟಿ ಮಾಡಿದ್ವಿ. ಅದು ಸಹ 1.5-2 ಈಲ್ಡ್ ಕಮ್ಮೆನ್ಸ್ ಆಗುತ್ತೆ ಸರ್. ಅದಕ್ಕೆ ಯಾವ್ದು ಗೊಬ್ಬರ ಕೊಡ್ತಾ ಇಲ್ಲ ನೀವು? ಇಲ್ಲ ಕೊಡ್ತಾ ಇದೀವಿ ಸರ್. ಅದಕ್ಕೆ ಏನ್ ಗೊಬ್ಬರ ಕೊಡ್ತಾ ಇದ್ರ? ಅದಕ್ಕೆ ಅಂದ್ರೆ ಇದೆ ಸರ್, ನಾವು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀವಿ ಸರ್. ಅದಕ್ಕೆ ಈ ಫ್ಲವರಿಂಗ್ ಬಂದಾಗ ಮೈಕ್ರೋನ್ಯೂಟ್ರಿಯಂಟ್ ಅಂತ ಸ್ಪ್ರೇ ಮಾಡ್ತೀವಿ ಸರ್. ಯಾಕೆ ಅಂದ್ರೆ ಫ್ಲವರಿಂಗ್ ಬಹಳ ಬರುತ್ತೆ, ಈಲ್ಡ್ ಉದುರು ಬಿಡುತ್ತೆ ಸರ್. ಈಗ ಅಡಿಕೆ ಬುಡದಲ್ಲಿ ನೀವು ನಾಟಿ ಮಾಡಿರ್ತಿರಲ್ವಾ? ಹೌದು ಸರ್. ಬಳ್ಳಿ ಎಬ್ಬರಿಸಬೇಕಂತಂದ್ರೆ ಗಿಡದ ಅತ್ತ ನೀವು ಅದನ್ನ ಬಳ್ಳಿ ನಾಟಿ ಮಾಡ್ಬೇಕು. ಗಿಡದಿಂದ 1.5 ಬಿಟ್ಟು ನಾಟಿ ಮಾಡ್ತೀವಿ ಸರ್. ನೀರು ಜಾಸ್ತಿ ಅಡಿಕೆಗೆ ಬಿಟ್ಟಾಗ ಅಂದ್ರೆ ಅದ್ರ ಮೇಲೆ ಏನ್ ಪರಿಣಾಮ ಬೀರಲ್ವಾ ಸರ್? ಕಾಳುಮೆಣಸಿನ ಬೆಳೆ ಮೇಲೆ ನಾವು ಪ್ರತಿ 10 ಒಂದ್ಸತಿ ನೀರು ಕೊಡ್ತೀವಿ ಸರ್, ಡ್ರಿಪ್ ಮುಖಾಂತರ ಅಡಿಕೆಗೆ. ಅದೇ ನೀರು ತೇವಾಂಶ ಸಾಕಾಗುತ್ತೆ ಸರ್. ಈಗ ಕೆಲವು ರೈತರೆಲ್ಲ ಪ್ರತಿದಿನ ಡ್ರಿಪ್ ಮುಖಾಂತರ ನೀರು ಕೊಡ್ತಾರೆ. ಅದೇ ಸರ್ ವಿಪರ್ಯಾಸ ಅಂದ್ರೆ ಅದೇ ಸರ್, ಭೂಮಿ ನೀರು ಗೊಬ್ಬರ ಇವನ್ನ ಹೆಂಗ್ ಉಪಯೋಗಿಸ್ಬೇಕು ಅಂತ ನಮ್ ರೈತರಿಗೆ ಗೊತ್ತಾ, ಇದೇ ಸಮಸ್ಯೆ ಸರ್ ಆಗಿರೋದು. ಈಗ ರೈತರು ಹೆಂಗಪ್ಪ ಅಂತಂದ್ರೆ ಬೇಸಿಗೆ ಬಂತಂದ್ರೆ ಯಾವಾಗ್ಲೂ ಮಾಡೋದಿಲ್ಲ ಸರ್, ಅಂತರ್ ಇದಾರೆ. ಯಾಕೆ ನಮ್ ನೀರಿನ ಬೆಲೆ ಹೆಂಗ್ ಗೊತ್ತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಮ್ ಬೋರ್ವೆಲ್ ಫೇಲ್ ಆಗಿರೋದು ಸರ್ ನಮ್ದು. ಈ ಕಾರಣಕ್ಕೆ ಮೂರ್ ಬೆಲ್ ಮಳೆ ಕೊಯ್ಲು ಮಾಡಿದೀನಿ ಸರ್ ನಾನು. ಒಂದು ಬೋರ್ವೆಲ್ ಮೇಲ್ಚಾವಣಿ ನೀರಿಂದ ಭೂಮಿ ಹಿಂಗ್ಸೋ ವ್ಯವಸ್ಥೆ ಮಾಡಿದೀನಿ. ಇನ್ನ ಎರಡು ಬೋರ್ವೆಲ್ ಅತಿ ಹೆಚ್ಚು ಮಳೆ ಆಯ್ತು ನಮ್ ತೋಟದಿಂದ ನೀರು ಹೊರಗೆ ಹೋಗೋದನ್ನ ಭೂಮಿ ಹಿಂಗ ದುರ್ಗದ ದೇವರಾಜ ರೆಡ್ಡಿ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಸಜೆಷನ್ ಪ್ರಕಾರ ಮೂರ್ ಬೋರಿಗೆ ನಾವು ಹಿಂಗ್ ಗುಂಡಿ ಮಾಡಿಸಿದ್ವಿ ಸರ್. ಅದೆಲ್ಲ ಅನುಕೂಲ ಆಯ್ತಾ ನಿಮಗೆ? ಹಾ, ಒಳ್ಳೆ ಅನುಕೂಲ ಆಗಿದೆ ಸರ್. ಈಗ ಹೆಚ್ಚು ಮಳೆ ಬಂದಾಗ್ಲೂ ನೀರು ನೀವು ಹೊರಗಡೆ ಬಿಡೋದಲ್ಲ? ಇಲ್ಲ ಸರ್. ಈಗ ಕಡಿಮೆ ಬಂದಾಗ್ಲೂ ಅದು ನಿಮ್ಮ ಭೂಮಿಯಲ್ಲಿ ಅದು ಹಿಂಗು ಅಂತ ವ್ಯವಸ್ಥೆ ಮಾಡಿದ್ರೆ. ಹೌದು ಸರ್. ಈಗ ಸಾಕಷ್ಟು ಈಗೆಲ್ಲ ನೀವು ಅನುಭವಿಸಿರೋದು ಗೊತ್ತಲ್ವಾ ನೀರಿಂದ ಏನು ಬೆಲೆ ಅನ್ನೋದು. ಹೌದು ಸರ್. ಈಗ ನೀವು ಹಿಂದೆಲ್ಲ ತೋಟ ಮಾಡಿದ್ರಿ, ನೀರ್ ಸಮಸ್ಯೆ ಆಯ್ತು, ಅವಾಗೆಲ್ಲ ತೋಟ ಉಳಿಸ್ಕೊಂಡದ್ದು ಬಹಳ ಕಷ್ಟ ಆಗಿದೆ. ಟ್ಯಾಂಕರ್ ಎಲ್ಲ ಸಹ ನಮ್ ಚನ್ನಗಿರಿ ತಾಲೂಕು ಟ್ಯಾಂಕರ್ ಎಲ್ಲ ನೀರ್ ತಂದು ತೋಟ ಉಳಿಸ್ಕೊಂಡಿದ್ದಾರೆ ಸರ್. ಆದ್ರೂ ಜನರಿಗೆ ಈ ನೀರಿನ ಮಹತ್ವ ತಿಳಿಯೋದಿಲ್ಲ ಸರ್. ಅವಕಾಶ ಯಾರ್ಯಾರಿಗೆ ಇದೆಯಾ ಅವರಿಗೆ? ಎಲ್ಲರೂ ಮಳೆ ಕೊಯ್ಲು ಮಾಡಿದ್ರೆ ಬಹುಶಃ ಈ ಬೋರ್ ಲಾರಿ ಪ್ರತಿ ಸಾರಿ ಏನ್ ತಗ್ಸೋದು ಅರ್ಧ ಅವಾಯ್ಡ್ ಆಗುತ್ತೆ ಸರ್. ಈಗ ಮಳೆ ಕೊಯ್ಲು ಅಂದ್ರೆ ಅವ್ರವ್ರ ಜಮೀನಲ್ಲಿ ಅವ್ರು ಬೋರ್ವೆಲ್ಗಳಿಗೆ ನೀರು ಹಿಂಗ್ಸ ವ್ಯವಸ್ಥೆ ಮಾಡೋದು ಸಾಕು. ಅಂದ್ರೆ ತಮ್ದಾಗಿರೋ ಬೇಡ, ತಜ್ಞರಿಗೆ ನೀರು ಬರೋ ಅವಕಾಶ ಇದ್ದಾರೆ, ಪ್ರತಿಯೊಬ್ಬರು ಮಾಡಿದ್ರೆ ಅನುಕೂಲ ಸರ್. ಒಂದ್ ಬೋರ್ವೆಲ್ 1000 ಅಡಿವರೆಗೆ ಕೊಡದೆ 700,000 ರೂಪಾಯಿ ವೇಸ್ಟ್ ಮಾಡ್ತೀವಿ ಅಂದಾಗ 30-40 ಸಾವಿರ ರೂಪಾಯಿ ಆಗುತ್ತೆ ಒಂದ್ ಬೋರ್ವೆಲ್ಗೆ ಮಳೆ ಕೊಯ್ಲು ಮಾಡಕ್ಕೆ. ನಮ್ಮ ರೈತರು ಮುಂದೆ ಬರ್ತೀವಿ ಸರ್. ಎಲ್ಲ ಕೃಷಿ ಹೊಂಡಗಳು ಎಲ್ಲ ಮಾಡಕ್ಕೆ ಇಲಾಖೆಗಳಿಂದ ಸಾಕಷ್ಟು ಇದು ನೇರವಾಗಿ ಕೃಷಿ ಹೊಂಡ ಮಾಡಿದ್ದಾವಲ್ವಾ ಕೃಷಿ ಇಲಾಖೆ ಇದೆ ಸರ್. ಮಳೆ ಇದಕ್ಕೂ ಸಹ ಇದೆ ಸರ್. ಈಗ ಬೋರ್ವೆಲ್ ಮಳೆ ಕೊಯ್ಲು ಮಾಡಕ್ಕೆ ಬೋರ್ವೆಲ್ಗೂ ಸಹ ಅವಕಾಶ ಇದೆ ಸರ್ ಇಲಾಖೆಯಿಂದ. ಈಗ ಅದನ್ನೆಲ್ಲ ನೀವು ಉಪಯೋಗ ಪಡ್ಕೊಂಡಿದ್ದೀರಾ? ಇಲ್ಲ ಸರ್, ನಾನು ಓನ್ ಆಗೇ ಮಾಡಿದೆ ಸರ್. ಈಗ ಕಾಳು ಮೆಣಸು ಅಂತಂದ್ರೆ ಒಂದು ಎಕರೆ ಒಳಗಡೆ ಹಾಕಿದ್ರೆ ನೀವು ಸರ್ ಒಂದು ಬೆಳೆಗೆ ಎಷ್ಟು ನೀವು ಇಳುವರಿ ತಗೊಳ್ತೀರಾ? ಒಂದು ಬೆಳೆಗೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಬರುತ್ತೆ ನಿಮ್ಗೆ. 4-5 ವರ್ಷ ಆಯ್ತು ಅಂದ್ರೆ ಪ್ರತಿ ಒಂದು ಗಿಡಕ್ಕೆ ಚೆನ್ನಾಗಿ ಬಂತು ಅಂದ್ರೆ 2 ಕೆಜಿ ಒಂದು ಡ್ರೈ ಕಾಳು ಮೆಣಸು ಬರುತ್ತೆ ಸರ್ ಒಂದು ಗಿಡಕ್ಕೆ. ಈಗೆಲ್ಲ ಒಂದ್ ಸ್ವಲ್ಪ ಕೂಲಿ ಕಾರ್ಮಿಕರು ಜಾಸ್ತಿ ಬೇಕಾಗ್ತಾರಲ್ವಾ? ನಮ್ಮ ಮನೆಯಲ್ಲಿ ಮಾತ್ರ ನಮ್ದು ಯಾವ ಕೂಲಿ ಕಾರ್ಯಕ್ರಮ ಅವಲಂಬನೆ ನಾವು ಮಾಡ್ಕೊಂಡಿಲ್ಲ ಸರ್. ನಮ್ಮ ಮಿಸ್ಸಸ್ ನಾವು ಇಬ್ಬರೇ ಕೆಲಸ ಮಾಡ್ತೀವಿ. ಅಡಿಕೆ ಕೆಲಸಕ್ಕೆ ಮಾತ್ರ ನಾವು ಲೇಬರ್ ಹುಡುಕ್ತೀವಿ ಸರ್, ಬೇರೆ ಯಾಕೆ ಕೆಲಸಕ್ಕೂ ನಾವು ಲೇಬರ್ ಹುಡುಕಲ್ಲ ಸರ್. ಅಡಿಕೆ ಕೆಲಸ ಅಂದ್ರೆ ಏನಿರುತ್ತೆ? ಅಡಿಕೆ ಕೆಡುವಾಗ ಟೈಮಲ್ಲಿ ಅದನ್ನ ಗೊನೆ ಬಡದ್ಬಿಟ್ಟು ಪ್ರೊಸೆಸ್ ಮಾಡಿ ಅದನ್ನ ಬೇಸಕ್ ಆ ಟೈಮಲ್ಲಿ ಮಾತ್ರ ಲೇಬರ್ ಕರ್ಕೊಳ್ತೀವಿ ಸರ್. ಎಲ್ಲ ನೀವೇ ಬೇಯಿಸಿ ಮಾರಾಟ ಮಾಡ್ತೀವಿ? ಹೌದು ಸರ್, ನಾವೇ ಬೇಯಿಸಿ ಮಾರಾಟ ಮಾಡೋದು. ಈಗ ಕೆಲವು ರೈತರು ಹಸಿಕಾಯಿ ಮಾರ್ತಾರೆ, ಇಲ್ಲಾಂದ್ರೆ ಹೆಂಗೆ ಕೇಣಿ ಅಂತ ಕೊಡ್ತಾರೆ. ಕೇಣಿ ಅಂತ ಕೊಡ್ತಾರೆ ರೈತರು, ನಾವು ಆಗ್ಬಿಟ್ಟು ನಾವು ಅದನ್ನ ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಹೆಂಗೆ ಸರ್? ಅಂದ್ರೆ ಎಲ್ಲೇ ಒಂದ್ ಕಡೆ ಈಗ ನೀವೇ ಸ್ವತಃ ಬೇಯಿಸಿ ಅಡಿಕೆ ಮಾರಾಟ ಮಾಡೋದ್ರಿಂದ ಹೆಚ್ಚು ಲಾಭ ಗಳಿಸಬಹುದು ಸರ್? ನಮ್ಮ ಅಡಿಕೆ ನಾವು ಲಾಭ ಗಳಿಸಬಹುದು ಸರ್. ಇನ್ನು ಇನ್ನೊಂದು ಮಧ್ಯವರ್ತಿ ಇನ್ನೊಬ್ರು ಯಾರಿಗೂ ಇದು ಮಾಡೋಕ್ಕಿಂತ ನಮ್ಮ ಅಡಿಕೆ ನಾವು ಮಾಡೋದ್ರಿಂದ ಆದ ಹುದ್ದೆ ಉಳಿದೇ ಉಳಿತೇವೆ ಸರ್. ಈಗ ಹಸಿಕಾಯಿ 1,000 ಕೊಟ್ರಲ್ಲ ಲಾಸ್ಟ್ ಇಯರ್, 6,000-6,300 ಕೊಟ್ಟಿದ್ದಾರೆ ಸರ್. ಕೊಟ್ಟಿದ್ದಾರೆ ಅಂದ್ರೆ ಈಗೆಲ್ಲ ಅಡಿಕೆ ಒಣ ಅಡಿಕೆ ರೇಟ್ ಆಗಿದೆಯಲ್ವ ಈಗ? ಈಗಾಗಿದೆ ಸರ್. ಅಂದ್ರೆ ನೀವೆಲ್ಲ ಸ್ಟಾಕ್ ಮಾಡಿದ್ರೆ? ಇಲ್ಲ ಸರ್, ಅದು ದೊಡ್ಡ ಬೆಳೆಗಾರರಿಗೆ ಮಾತ್ರ ಅನುಕೂಲ ಆಗುತ್ತೆ, ಸಮಸ್ಯೆ ಇಲ್ದಾರಿಗೆ ಅನುಕೂಲ ಆಗುತ್ತೆ ಸರ್. ಇಲ್ಲ ಮಧ್ಯವರ್ತಿಗಳಿಗೆ ಅನುಕೂಲ ಆಗುತ್ತೆ ಸರ್, ರೈತರಿಗಂತ ಸಮಸ್ಯೆ. ಅಂದ್ರೆ ರೈತರು ಇಡಕ್ಕಾಗಲ್ಲ ಅಂತೀರಾ? ಆಗಲ್ಲ, ಇದು ದೊಡ್ಡ ಬೆಳೆಗಾರ ಇಡಬಹುದು ಸರ್, ಚಿಕ್ಕ ಚಿಕ್ಕ ರೈತರು ಅಂತ ಇಡೋದು ಕಷ್ಟನೇ ಸರ್. ಇಲ್ಲೊಂದ್ ಕಡೆ ಆರ್ಥಿಕ ಸಮಸ್ಯೆಗಳು ಇರ್ತಾವಲ್ವಾ? ಈಗ ಬೇಸಾಯ ಒಂದು ವಿಧಾನ ಯಾವ ರೀತಿ ಮಾಡ್ತೀರಾ ನೀವು? ಸರ್, ನಾವಂತೂ ನ್ಯಾಚುರಲ್ ಆಗಿ ಬೇಯಿಸ್ತೀವಿ ಸರ್. ಮುಂಚೆ ಹಳೆ ಪದ್ಧತಿಯಲ್ಲಿ ಹಾಲು ಏನ್ ಮಾಡ್ಕೊಳ್ತಿದ್ರು ಕಲರ್ ಬರ್ಲಿಕ್ಕೆ ಅದೇ ಪದ್ಧತಿಯಲ್ಲಿ ನಾವು ಅಡಿಕೆ ಬೇಯಿಸ್ತೀವಿ ಸರ್. ಇವತ್ತಿಗೂ ಸಹ ಮಿಷಿನ್ ಇದೆ ಸರ್, ಅಡಿಕೆ ಸುಲಿಕ್ಕೆ ಮಿಷಿನ್ ಕಂಡಿದ್ದೀವಿ ಸರ್. ಮಿಷಿನ್ ಇಂದ ಅಡಿಕೆ ಸುಲಿತೀವಿ. ಆ ನಂತರದಲ್ಲಿ ಹಾಲು, ಮುಂಚೆ ನಾವು ಪಾರಂಪರಿಕವಾಗಿ ಯಾವ ರೀತಿ ಹಾಲು ಮಾಡ್ತಿದ್ವಿ ಆತರ ಸರ್, ಬಾಳೆ ದಿಂಡಿಂದು, ಆಮೇಲೆ ಒಂದೇ ಚಕ್ಕೆ, ಗಂಧದ ಚಕ್ಕೆ, ವಿಳೆದೆಲೆ, ಸುಣ್ಣ ಇವನ್ನ ಹಾಕ್ಬಿಟ್ಟು ನಾವು ಹಾಲನ್ನ ರೆಡಿ ಮಾಡ್ಕೊಳ್ತೀವಿ. ಈಗೆಲ್ಲ ನೀವು ಅಡಿಕೆನ ಬೇಯಿಸ್ತೀರಿ, ಎಲ್ಲ ಮಾರಾಟ ಮಾಡ್ತೀರಿ, ಅಂದ್ರೆ ಈಗ ಕೇಣಿ ಕೊಡೋದಕ್ಕಿಂತ ಹಸಿಕಾಯಿ ಕೊಡೋದಕ್ಕಿಂತ ಹೆಚ್ಚಿನ ಲಾಭ ಗಳಿಸಬಹುದು ಅಂತ ನಿಮ್ಮ ಒಂದು ಅಭಿಪ್ರಾಯ? ಹೌದು ಸರ್, ಕೇಣಿ ಕೊಡೋಕ್ಕಿಂತ ನಾವು ಓನಾಗಿ ನಾವು ಮಾಡಿದ್ರೆ ನಮಗೆ ಅದೇ ನಾವು ಗಳಿಸಬಹುದು ಸರ್. ಅವ್ರು ಯಾವತ್ತೋ ಬರ್ತಾರೆ, ಗೋಟ್ ಆದ್ಮೇಲೆ ಅಡಿಕೆ ಕೊಡಬಹುದು, ತೂಕ ಕಡಿಮೆ ಆಗುತ್ತೆ. ಅಥವಾ ರೇಟ್ ಏನ್ ನೀವು ಹೇಳಿದ್ರೆ ಈಗ ಈ ಟೈಮಲ್ಲಿ ಅಡಿಕೆ ಕೊಡೋದಕ್ಕಿಂತ ಈ ಟೈಮಲ್ಲಿ ಅಡಿಕೆ ಅವ್ರ ಬೇಸಿ ಅವ್ರು ಇಟ್ಕೊಂಡು ಸ್ಟಾಕ್ ಸ್ವಲ್ಪ ಅವ್ರ ಅವಶ್ಯಕತೆ ಎಷ್ಟಿತ್ತಷ್ಟು ಮಾರ್ಕೊಂಡ್ಬಿಟ್ಟು ಉಳಿತು, ಸ್ವಲ್ಪ ಅಡಿಕೆ ಇಟ್ಕೊಂಡಿದ್ದು ಈ ರೇಟಿಗೆ ಕೊಡುವ ಅವಕಾಶ ಇತ್ತಲ್ಲ ಸರ್, ರೇಟ್ ಸಿಕ್ತಿತ್ತಲ್ಲ ಸರ್. ಈಗ ಒಂದು ವರ್ಷದಲ್ಲಿ ಎಷ್ಟು ನಿಮಗೆ ಆದಾಯ ಬರುತ್ತೆ ಅಡಿಕೆಯಲ್ಲಿ? ಅಡಿಕೆಯಲ್ಲಿ ನಮ್ದು ಸರ್ ಸರಾಸರಿ ಹೋದ ವರ್ಷ ಮಾತ್ರ ನಮ್ದು 10 ವರ್ಷ ನೀರಿನ ಸಮಸ್ಯೆ ಆಗಿ ನಮ್ದು ಕಮ್ಮಿ ಆಯ್ತು. ಪ್ರತಿ ಸಾರಿ ನಮ್ದು ಎಕರೆಗೆ 12-13 ಕ್ವಿಂಟಲ್ ಪಕ್ಕ ಅಡಿಕೆ ತೆಗಿತೀವಿ ಸರ್. ಅಡಿಕೆ ಸರ್ ಅಂದ್ರೆ ಒಳ್ಳೆ ಲಾಭ ಗಳಿಸ್ತೀರಿ ಅಡಿಕೆಗೆ? ಅಲ್ಲ, ನಮ್ ಚೆನ್ನಾಗಿ ನೀರಿಗೂ ಅಷ್ಟೇ ಇನ್ವೆಸ್ಟ್ ಮಾಡ್ತೀವಿ ಸರ್. ನೀರಿಂದ ಒಂದ್ ಬಿಟ್ರೆ ಸಮಸ್ಯೆ, ನೀರಿಂದ ನಮ್ ದೊಡ್ಡ ಸಮಸ್ಯೆ ಅಂದ್ರೆ ನೀರಿಂದ ಸರ್. ಚೆನ್ನಾಗಿ ತಾಲೂಕ್ನವ್ರಿಗೆ ನೀರಾವರಿ ವ್ಯವಸ್ಥೆ ಇಲ್ಲ ಸರ್, ಬೋರ್ವೆಲ್ ನೆಚ್ಕೊಂಡಿರೋದ್ರಿಂದ. ಈಗ ಎಲೆಬಳ್ಳಿ ಅಂತಂದ್ರೆ 15 ಎಕರೆ ಹಾಕಿದ್ರೆ? ಸ್ವಲ್ಪ ಹಾಕಿದ್ದೇನೆ ಸರ್ ಎಲೆಬಳ್ಳಿ. ಆಕ್ಚುಲಿ ಹಾಕಿದ್ದ ನಮ್ ತಾಯಿಯಾರಿಗೋಸ್ಕರ ಅಂತ ಒಂದ್ 20 ಬುಡ ಎಲೆಬಳ್ಳಿ ಹಾಕಿದ್ದೆ, ಅದು ಎಕ್ಸಸ್ ಆಯ್ತು. ಒಂದ್ ಅಂಗಡಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಸರ್. ಪ್ರತಿ ವಾರಕ್ಕೆ 3 ಟೈಮ್ ಅವ್ರಿಗೆ 2 ದಿವಸಕ್ಕೆ ಒಂದ್ಸತಿ ಎಲೆ ಕೊಡ್ತಾ ಇರ್ತೀನಿ ಸರ್. ನಮ್ ಆಕ್ಚುಲಿ ಮನೆ ಬಳಕೆಗೆ ಅಂತ ಹಾಕಿದ್ವಿ, ಅದು ನನಗೆ ನಿರಂತರವಾಗಿ ಆದಾಯ ತಂದು ಕೊಡ್ತಾ ಇದೆ. 20 ಬುಡದಲ್ಲಿ ವರ್ಷಕ್ಕೆ ನಮ್ಗೆ ಏನ್ ರೇಟ್ ಇರಲಿ, ನಾವು ಒಂದ್ ಫಿಕ್ಸ್ ರೇಟ್ ಮಾಡ್ಕೊಂಡ್ಬಿಟ್ಟಿದ್ವಿ ಒಂದ್ ಚಿಕ್ಕ ಅಂಗಡಿಯಲ್ಲಿ ಊರಲ್ಲಿ. ಅವ್ರ ಅಂಗಡಿ ಕೊಡ್ತಾ ಇರ್ತೇವೆ, ಅಷ್ಟೇ ರೇಟಿಗೆ ತಗೊಳ್ಬೇಕು. ಈಗ ಎಲೆ ಬಳ್ಳಿ ಸಾಕಷ್ಟು ನೀರ್ ಬೇಕು ಅಂತ ಹೇಳ್ತಾರೆ, ನೀರು ಹಾಯಿಸ್ಬೇಕು ಅಂತಾರೆ. ಇಲ್ಲ ಸರ್, ತಪ್ಪು ಕಲ್ಪನೆ ಸರ್. ನಾವೀಗ ಅದೇ 10 ದಿವಸಕ್ಕೊಂದ್ಸತಿ ನೀರ್ ಬಿಡ್ತಿದ್ವಿ, ಎಲೆ ಬಳ್ಳಿ ಬಹಳ ಚೆನ್ನಾಗೇ ಇದೆ ಸರ್, ನಾವೇ ಕಟಾವು ಮಾಡ್ತೀವಿ ಅಂಗಡಿ ಹೋಗಿ ಕೊಡ್ತೀವಿ ಅವ್ರು ಕೇಳಿದಾಗ. ಜಾಯಿಕಾಯಿ ಅಂತಂದ್ರೆ ಅದನ್ನ ಯಾವ ರೀತಿ ಬೆಳೀತಾ ಇದ್ರ ಸರ್? ಆಕ್ಚುಲಿ ನಮ್ಗೆ ಜಾಯಿಕಾಯಿ ಹೊಸ ಬೆಳೆ ಸರ್, ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅರಸೀಕೆರೆ ಮಂಜುನಾಥ್ ಅಂತ ಒಬ್ರು ಇದಾರೆ, ಅವ್ರ ತೋಟ ನೋಡ್ಕೊಂಡ್ ಬಂದ್ವಿ. ಆಮೇಲೆ ಇಲ್ಲಿ ಸಾಗರದಲ್ಲಿ ಒಬ್ರು ತೋಟ ನೋಡ್ಕೊಂಡ್ ಬಂದ್ವಿ ಸರ್, ಅವ್ರದೆಲ್ಲ ತೋಟ ನೋಡ್ಬಿಟ್ಟು ವಿಜಯೇಂದ್ರ ಭಟ್ ಅಂತಂದು ಸರ್, ಅವ್ರ ತೋಟ ನೋಡ್ಬಿಟ್ಟು ನಾವು ಜಾಯಿಕಾಯಿ ಪ್ಲಾಂಟಿಂಗ್ ಮಾಡಿದ್ವಿ ಸರ್. ಅಡಿಕೆಯಲ್ಲಿ ಮುಂದೆ ಲೈಫ್ ಇಲ್ಲ, ಎಲ್ಲರೂ ಅಡಿಕೆ ಅಡಿಕೆ ಅಂತಾನೆ ಮಾಡ್ಕೊಂತ ಹೋದ ಅದು ಆಹಾರ ಬೆಳೆ ಅಂತೂ ಅಲ್ಲ. ಮುಂದೊಂದ್ ದಿವಸ ಸಮಸ್ಯೆ ಆಗ್ಬಾರ್ದು ಅನ್ನೋ ಉದ್ದೇಶ ಇಂಟರ್ಕಪ್ ಮಾಡಿದೀವಿ ಸರ್. ಈಗ 2 ವರ್ಷ ಆಗಿದೆ ಸರ್, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. 5 ವರ್ಷದ ಮೇಲೆ ಅದು ಈಲ್ಡ್ ಬರುತ್ತೆ ಅಂತ ಹೇಳಿದಾರೆ ಸರ್. ಈಗ 2 ವರ್ಷ ಆಗಿದೆ ಸರ್. ಅಂದ್ರೆ ಪ್ರಾರಂಭದ ಒಂದು ಬೆಳೆ ಏನ ನಿಮಗೆ? ನಮಗೆ ಅದು ಜಾಕಾಯಿ ಪ್ರಾರಂಭದ ಬೆಳೆ. ಅದೆಲ್ಲ ಬೆಳೆದಾಗ್ಲೇ ನಿಮ್ಗೆ ಅದ್ರ ಅನುಭವ ಬರುತ್ತಲ್ಲ ಸರ್. ಈಗ ಅಡಿಕೆ ಸುತ್ತಲೂ ಏನಾದ್ರೂ ಬೌಂಡ್ರಿಗೆ ಈಗ ತೆಂಗು ಹಾಕುವಂತದ್ದು, ಅರಣ್ಯ ಸಸಿಗಳನ್ನ ಹಾಕುವಂತ ಅರಣ್ಯ ಸಸಿ ಇದೆ ಸರ್. ಏನೇನು ಹಾಕಿದ್ರ? ಸಾಗೋನಿ ಇದೆ ಸರ್, ಸಾಗೋನಿ ಒಂದು 80 ಮರ ಇದೆ ಸರ್ ಬಾರ್ಡರ್ ಅಲ್ಲಿ. ತೆಂಗು ಅಂತಂದ್ರೆ ಎಷ್ಟು ಹಾಕಿದ್ರ? ತೆಂಗು ಒಂದು 10 ಮರ ಇದೆ ಸರ್. ಈಗ ಸಾಕಷ್ಟು ಜನ ರೈತರು ತೆಂಗನ್ನ ಬೆಳೆಯಕ್ ಇಷ್ಟಪಡ್ತಾ ಇಲ್ಲ ಸುತ್ತಲೂ ಬೌಂಡ್ರಿಗೆ, ಯಾಕಂತೀರ? ಸರ್, ಅಳಿದ ಕಾಟಗಳು ಬಹಳ ಅಂತಂದು ಬಹುತೇಕ ಜನ ಅವಾಯ್ಡ್ ಮಾಡಿದೆ. ಈಗ ನೋಡಿ ತೆಂಗಿಗೆ ಅದು ಬೆಳೆ ದಾರಣಿ ಬಂದಿದೆ, ಒಳ್ಳೆ ದಾರಣೆ ಬಂದಿದೆ ಸರ್. ಅಳಿಲು ಕಾಟ ಆಗ್ಬಿಟ್ಟು ಅಡಿಕೆ ಹಳ್ಳು ತಿನ್ನುತ್ತೆ ಅನ್ನೋ ಕಾರಣಕ್ಕೆ ತೆಂಗು ಬೆಳಿಲಿಕ್ಕೆ ಇಷ್ಟಪಡೋದು. ಎಷ್ಟೋ ಜನ ತೆಂಗಿದ್ದರು ತೆಗೆದ್ಬಿಟ್ಟಿದ್ದಾರೆ ಸರ್. ಈಗ ಅನ್ಸುತ್ತಲ್ವಾ ಅವ್ರಿಗೆ? ಅನ್ಸುತ್ತೆ ಅಡಿಕೆ ಇದೇ ಬೆಟ್ರಿ, ಈ ತೆಂಗು ಇದ್ರೆ ಬೆಟ್ರಿ ಇತ್ತಲ್ಲ ಅಂತ. ಅಂದ್ರೆ ಬೆಳೆಗಳು ಹಿಂಗೆ ಅಂತ ಹೇಳಕ್ ಆಗಲ್ಲ, ಯಾವ ಟೈಮ್ನಾಗ ಏನ್ ರೇಟ್ ಇರುತ್ತವೋ. ಒಟ್ಟು ಎಲ್ಲಾ ಬೆಳೆಗಳನ್ನ ಉಳಿಸ್ಕೋಬೇಕು, ನಾವು ಹಾಕಿರೋ ಬೆಳೆಗಳನ್ನ ಯಾವನ್ನು ನಾವು ನಾಶ ಮಾಡಕ್ ಹೋಗ್ಬಾರ್ದು. ಈಗ ತೆಂಗಾಗಿರ್ಲಿ, ಅಡಿಕೆ ಆಗಿರ್ಲಿ, ಮಾವು ಆಗಿರ್ಲಿ, ಯಾವ್ದೇ ಆಗಿರ್ಲಿ. ಹೌದು ಸರ್. ಈಗ ಆದಾಯ ಸಿಗುತ್ತೆ ಸಿಗಲ್ಲ ಅನ್ನೋದು ಅದು ಮುಂದಿನ ವಿಚಾರ ಅದು. ಹೌದು ಸರ್. ಒಂದೊಂದ್ಸಲ ಟೊಮೆಟೊ ನೋಡಿ ಗಗನಕ್ಕೆ ಹೋಗುತ್ತೆ ರೇಟು, ಒಂದೊಂದ್ಸಲ ಅದನ್ನ ಕೇಳರ ಇರಲ್ಲ. ಈಗ ಹಾಗಂತ ನಾವು ಬೆಳೆಯೋ ಬಿಡಕ್ ಆಗುತ್ತ ಇಲ್ಲ ಸರ್. ನಮ್ ರೈತರದ್ದು ವ್ಯವಸ್ಥೆನೇ ಆಗಲ್ಲ ಸರ್. ಪ್ರಕೃತಿ ಒಡನೆ ಅದೇನಂತ ಜೂಜಾಟ ಅನ್ನಂಗಿದೆ ಸರ್, ಬೆಲೆಯಲ್ಲಿ ವಾತಾವರಣದಲ್ಲೂ. ಒಟ್ಟಾರೆ ಈ ಸಮಗ್ರ ತೋಟಗಾರಿಕಾ ಕೃಷಿಯನ್ನು ಮಾಡ್ತಾ ಇದ್ರಲ್ಲ, ನಿಮ್ ಮನೇಲಿ ಎಷ್ಟು ಜನ ಇದ್ರೆಲ್ಲ ಕೃಷಿ ಬದುಕು ಮಾಡಂತವ್ರು ಸರ್? ನಮ್ ಮಿಸ್ಸಸ್, ನಾನು, ನಮ್ ಮಗ, ನಮ್ ತಾಯಿ, ನಮ್ ತಾಯಿಯಾರಿಗೆ ವಯಸ್ಸಾಗಿದೆ, ನನ್ನ ಮಗ ಇನ್ನೊಂದು ಚಿಕ್ಕನು 6ನೇ ಕ್ಲಾಸು. ನಾವು ಗಂಡ ಹೆಂಡತಿ ಇಬ್ರೇ ಕೆಲಸ ಮಾಡೋದು. ಮಗನ ಕರ್ಕೊಂಡು ಹೋಗ್ತೀರಾ? ಅವನು ಜೊತೆಗೆ ಬರ್ತಾನೆ, ಅದು ಬೇಡ ಅಂತೀವಿ, ಆದ್ರೂ ನಾವು ಮಾಡೋದ್ ನೋಡ್ಬಿಟ್ಟು ಮಾಡ್ತಾ ಇರ್ತಾನೆ. ಒಟ್ಟಾರೆ ಈ ಸಮಗ್ರ ತೋಟಗಾರಿಕಾ ಕೃಷಿ ಮಾಡ್ತಾ ಇದ್ರಲ್ಲ, ಏನ್ ಅನ್ಸುತ್ತೆ ನಿಮಗೆ? ನೆಮ್ಮದಿ ಇದೆ ಸರ್, ಖುಷಿ ಇದೆ ಸರ್, ಆರೋಗ್ಯವಾಗಿದೀವಿ. ಅದು ಎಲ್ಲದಕ್ಕಿಂತ ಹೇಳಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಸಮಗ್ರ ಕೃಷಿ ಮಾಡೋರಿಗೆ ಜೇನು ಸಾಕಾಣಿಕೆ ಮಾಡಿ ಪರಾಗಸ್ಪರ್ಶದಿಂದ ಒಳ್ಳೆ ಅನುಕೂಲ ಆಗುತ್ತೆ ಸರ್. ಜೇನು ಸಹ ಸಾಕಿದ್ದೀನಿ ಸರ್ ನಾನು. ಎಷ್ಟು ಸಾಕಿದ್ರೆ ಜೇನು ಸಾಕಾಣಿಕೆ ಸರ್? ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ 10 ಪೆಟ್ಟಿಗೆ ಇಟ್ಟಿದ್ದೆ ಸರ್, ಕಾರಣಾಂತರದಿಂದ ಎಲ್ಲ ಡಿವೈಡ್ ಆಗಿ ಹೋಗ್ಬಿಟ್ಟು ಒಂದು 4 ಪೆಟ್ಟಿಗೆ ಉಳಿದಿದೆ ಸರ್. ಈಗ ತುಡುವೇಜ 4 ಇದೆ, 4 ಮಜೆಂಟಿ ಜೇನ್ ಇದೆ ಸರ್. ಯಾವ್ದು ಪಾಡ್ ಅಂತೀರಾ? ತುಡುವೇಜನ್ ಪಾಡ್ ಅಂತೀರಾ, ಮಜೆಂಟಿ ಜೇನ್ ಪಾಡ್ ಅಂತೀರಾ? ತುಪ್ಪಕ್ಕೆ ತುಡುವೇಜನೆ ಬೆಟರ್ ಸರ್, ಯಾಕೆಂದ್ರೆ ಈಲ್ಡ್ ನಮಗೆ ಜಾಸ್ತಿ ಸಿಗುತ್ತೆ. ಮಜೆಂಟಿ ಜೇನು ಅತ್ಯಲ್ಪ ಸರ್, ಒಂದು ವರ್ಷಕ್ಕೆ ಒಂದು ಬಾಕ್ಸ್ ಇಂದ ಒಂದು ಕಾಲ್ಕೆ 250-300 ml ಅಷ್ಟೇ ಸಿಗುತ್ತೆ. ಮತ್ತೆ ಅಂತ ತಳಿ ಯಾಕೆ ಸಾಕಾಣಿಕೆ ಮಾಡಿದ್ರೆ? ಅಂದ್ರೆ ಅತಿ ಚಿಕ್ಕ ಚಿಕ್ಕವು ಪರಾಗಸ್ಪರ್ಶ ಮಾಡುತ್ತೆ ಸರ್, ನಮಗೆ ಆದಾಯ ಕಣ್ಣಿ ಕಾಣದಂಗ ಆದಾಯ ತಂದು ಕೊಡುತ್ತೆ ಸರ್. ಆದಾಯನೇ ಮೇನ್ ಆಗಿರ್ಬಾರ್ದು ಸರ್, ಕಣ್ಣಿ ಕಾಣದ ಇಂಡೈರೆಕ್ಟ್ ಆದಾಯ ತಂದು ಕೊಡುತ್ತೆ ಸರ್. ಈಗ ಜೇನು ಕೃಷಿ ಮಾಡೋ ಉದ್ದೇಶ ಏನ್ ಹೇಳಿ? ಪರಾಗಸ್ಪರ್ಶ ಆಗುತ್ತೆ ಸರ್, ನಮ್ದು ಉತ್ಕೃಷ್ಟವಾದ ಬೆಳೆ ಬರುತ್ತೆ, ಇಳುವರಿ ಬರುತ್ತೆ. ಅಂದ್ರೆ ಈ ತೋಟಗಾರಿಕಾ ಕೃಷಿ ಮಾಡಿದಂತವ್ರು ಈ ಒಂದು ಜೇನು ಸಾಕಾಣಿಕೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಅಲ್ವಾ? ಹೌದು ಸರ್. ಮನೆಗೆ ಆಗುವಷ್ಟು ತುಪ್ಪ ಸಿಗುತ್ತೆ ಸರ್, ಆರೋಗ್ಯ ಎಲ್ಲ ಪೋಷಕಾಂಶಗಳು ಇರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅತಿ ಹೆಚ್ಚು ನಮಗೆ ತುಪ್ಪ ಆಯ್ತು ಅದನ್ನ ಮಾರಾಟ ಸಹ ಮಾಡಬಹುದು ಸರ್. ನೀವು ಬಳಸ್ತೀರಾ ತುಪ್ಪವನ್ನು? ಹೌದು ಸರ್. ಯಾವ ರೀತಿ ಬಳಸ್ತೀರಾ? ಡೈಲಿ ಖಾಲಿ ಹೊಟ್ಟೆಲಿ ಒಂದು ಸ್ಪೂನ್, ಚಿಕ್ಕ ಮಕ್ಕಳಿಗೆ ನಮ್ಗೆ ಊಟದಲ್ಲೆಲ್ಲ ಕೊಡ್ತಾ ಇರ್ತಾರೆ ಸರ್. ಈಗ ನೇರವಾಗಿ ತುಪ್ಪನೇ ತಿನ್ನೋದು? ಹೌದು ಸರ್. ಈಗ ಹಾಲಿಗೆ ಹಾಕಿ ಅಂತ ಕುಡಿಯಂತದ್ದು, ನೀರಿಗೆ ಹಾಕಿ ಅಂತ ಕುಡಿಯಂತದ್ದು, ಬಿಸಿಲಿ ಹಾಕಿ ತುಪ್ಪ ಯೂಸ್ ಮಾಡಬಾರ್ದು ಅಂತ ಒಂದಿದೆ ಸರ್. ಅಲ್ಲ, ತಣ್ಣನೆ ಹಾಲು, ತಣ್ಣನೆ ನೀರಿನಲ್ಲಿ ಹಾಕೊಂಡು ಕುಡಿಬಹುದು ಸರ್. ಅಂದ್ರೆ ಎಲ್ಲ ಒಂದ್ ಕಡೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತಾರಲ್ವಾ ಜೇನು ತುಪ್ಪ? ಹೌದು ಸರ್. ತುಂಬಾ ಒಂದು ಔಷಧೀಯ ಗುಣಗಳು ಸಹ ಇದ್ದಾವೆ ಜೇನು ತುಪ್ಪದಲ್ಲಿ ಅನ್ನುವಂಥದ್ದು. ಹೌದು ಸರ್. ಒಟ್ಟಾರೆ ಈ ಒಂದು ತೋಟಗಾರಿಕಾ ಕೃಷಿಯನ್ನ ಮಾಡ್ತಾ ಇದ್ರಿ, ಒಟ್ಟಾರೆ ಲಾಭ ಕಂಡಿದ್ರಿ ನಂಗಾಯ್ತು? ಹೌದು ಸರ್. ಈಗ ನಮ್ದು ಈ ತೋಟ ಮಾಡಿದ್ಮೇಲೆ ನಮ್ದು ಒಂದು ಅಂಚಿನ ಮನೆ ಇತ್ತು, ಈಗ ನಮ್ಮ ಅಣ್ಣ ತಮ್ಮ 3 ವರ್ಷ ಮನೆ ಇದಾವೆ. ಇಷ್ಟು ಮತ್ತೆ ಇದಕ್ಕಿಂತ ಬೇರೆ ಹೇಳದ ಅವಶ್ಯಕತೆನೇ ಇಲ್ಲ ಸರ್. ಹೌದು, ಒಳ್ಳೇದು ನಿಜಲಿಂಗಪ್ಪ ಅವರೇ. ಇಲ್ಲೇ ತನಕ ಸಮಗ್ರ ತೋಟಗಾರಿಕಾ ಕೃಷಿಯನ್ನು ಮಾಡಿಕೊಂಡು ಯಾವ ರೀತಿ ಈ ಒಂದು ಕೃಷಿ ಜೀವನವನ್ನ ಕಟ್ಟಿಕೊಂಡಿದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಮಗ್ರ ತೋಟಗಾರಿಕೆ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮಾಚನಾಯಕನಹಟ್ಟಿಯ ಕೃಷಿಕ ಸಿ ನಿಜಲಿಂಗಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಈಗ ಪೇಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ನೆಡಗಡಲೆ ಶೇಂಗಾ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 2019 ಗರಿಷ್ಠ 6,549 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,939 ರೂಪಾಯಿಂದ ಗರಿಷ್ಠ 2,380 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,255 ರೂಪಾಯಿಯಿಂದ ಗರಿಷ್ಠ ಗರಿಷ್ಠ 2,255 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,809 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 3,263 ರೂಪಾಯಿಯಿಂದ ಗರಿಷ್ಠ 3,336 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 4,619 ರೂಪಾಯಿಯಿಂದ ಗರಿಷ್ಠ 7,679 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಹೇಗಿದೆ? ಅಡಿಕೆ ಆಪಿ ಕ್ವಿಂಟಾಲ್ಗೆ ಕನಿಷ್ಠ 52,939 ರೂಪಾಯಿಯಿಂದ ಗರಿಷ್ಠ 53,369 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 29,629 ರೂಪಾಯಿಯಿಂದ ಗರಿಷ್ಠ 30,059 ರೂಪಾಯಿಗಳು. ಅಡಿಕೆ ಕೆಂಪು ಗೋಟು ಕ್ವಿಂಟಾಲ್ಗೆ ಕನಿಷ್ಠ 52,449 ರೂಪಾಯಿಯಿಂದ ಗರಿಷ್ಠ 52,899 ರೂಪಾಯಿಗಳು. ಅಡಿಕೆ ಕೆಂಪು ಗೋಟು ಕ್ವಿಂಟಾಲ್ಗೆ ಕನಿಷ್ಠ 20,609 ರೂಪಾಯಿಯಿಂದ ಗರಿಷ್ಠ 21,010 ರೂಪಾಯಿಗಳು. ಹತ್ತಿ DCH ಕ್ವಿಂಟಾಲ್ಗೆ ಕನಿಷ್ಠ 2,030 ರೂಪಾಯಿಯಿಂದ ಗರಿಷ್ಠ 8,775 ರೂಪಾಯಿಗಳು. ಚನ್ನಗಿರಿಯ ಮಾರುಕಟ್ಟೆ ಧಾರಣೆ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 54,479 ರೂಪಾಯಿಯಿಂದ ಗರಿಷ್ಠ 59,312 ರೂಪಾಯಿಗಳು. ಭತ್ತ ಒಂದು ಕ್ವಿಂಟಾಲ್ಗೆ ಕನಿಷ್ಠ 1,900 ರೂಪಾಯಿಯಿಂದ ಗರಿಷ್ಠ 2,000 ರೂಪಾಯಿಗಳು. ಮೆಣಸು ಕರಿಮೆಣಸು ಕ್ವಿಂಟಾಲ್ಗೆ ಕನಿಷ್ಠ 67,679 ರೂಪಾಯಿಯಿಂದ ಗರಿಷ್ಠ 69,215 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ. ಮೆಕ್ಕೆಜೋಳ ಹಳದಿ ಕ್ವಿಂಟಾಲ್ಗೆ ಕನಿಷ್ಠ 1,950 ರೂಪಾಯಿಯಿಂದ ಗರಿಷ್ಠ 2,381 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆ ಧಾರಣೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 8,500 ಗರಿಷ್ಠ 9,000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 3,800 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಯಿಂದ ಗರಿಷ್ಠ 3,000 ರೂಪಾಯಿಗಳು. ಬಾಳೆಹಣ್ಣು ಹುರುಳಿಕಾಯಿ ಬೀನ್ಸ್ ಓಲ್ ಕ್ವಿಂಟಾಲ್ಗೆ ಕನಿಷ್ಠ 4,500 ರೂಪಾಯಿಯಿಂದ ಗರಿಷ್ಠ 5,000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಯಿಂದ ಗರಿಷ್ಠ 2,500 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿಯಿಂದ ಗರಿಷ್ಠ 400 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಯಿಂದ ಗರಿಷ್ಠ 1,500 ರೂಪಾಯಿಗಳು. ಬದನೆಕಾಯಿ ರೌಂಡ್ ಲಾಂಗ್ ಕ್ವಿಂಟಾಲ್ಗೆ ಕನಿಷ್ಠ 800 ರೂಪಾಯಿಯಿಂದ ಗರಿಷ್ಠ 1,500 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,400 ರೂಪಾಯಿಯಿಂದ ಗರಿಷ್ಠ 4,000 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 600 ರೂಪಾಯಿಯಿಂದ ಗರಿಷ್ಠ 1,000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 4,500 ರೂಪಾಯಿಯಿಂದ ಗರಿಷ್ಠ 5,000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಯಿಂದ ಗರಿಷ್ಠ 2,500 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ ಕನಿಷ್ಠ 1,400 ರೂಪಾಯಿಯಿಂದ ಗರಿಷ್ಠ 2,000 ರೂಪಾಯಿಗಳು. ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಯಿಂದ ಗರಿಷ್ಠ 2,800 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಯಿಂದ ಗರಿಷ್ಠ 2,500 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 3,500 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 5,000 ರೂಪಾಯಿಯಿಂದ ಗರಿಷ್ಠ 10,000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿಯಿಂದ ಗರಿಷ್ಠ 4,000 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 3,810 ರೂಪಾಯಿಯಿಂದ ಗರಿಷ್ಠ 5,830 ರೂಪಾಯಿಗಳು. ಕರ್ಬೂಜ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಯಿಂದ ಗರಿಷ್ಠ 1,500 ರೂಪಾಯಿಗಳು. ನವಿಲುಕೋಸು ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಯಿಂದ ಗರಿಷ್ಠ 3,000 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,800 ರೂಪಾಯಿಯಿಂದ ಗರಿಷ್ಠ 4,500 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಯಿಂದ ಗರಿಷ್ಠ 2,000 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,900 ರೂಪಾಯಿಯಿಂದ ಗರಿಷ್ಠ 2,414 ರೂಪಾಯಿಗಳು. ಮಾವಿನ ಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 5,600 ರೂಪಾಯಿಯಿಂದ ಗರಿಷ್ಠ 6,500 ರೂಪಾಯಿಗಳು. ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಯಿಂದ ಗರಿಷ್ಠ 2,100 ರೂಪಾಯಿಗಳು. ಭತ್ತ ಸಾಧಾರಣ ಕ್ವಿಂಟಾಲ್ಗೆ ಕನಿಷ್ಠ 1,600 ರೂಪಾಯಿಯಿಂದ ಗರಿಷ್ಠ 2,414 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 600 ರೂಪಾಯಿಯಿಂದ ಗರಿಷ್ಠ 1,500 ರೂಪಾಯಿಗಳು. ಅನಾನಸ್ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 3,800 ರೂಪಾಯಿಗಳು. ದಾಳಿಂಬೆ ಕ್ವಿಂಟಾಲ್ಗೆ ಕನಿಷ್ಠ 3,800 ರೂಪಾಯಿಯಿಂದ ಗರಿಷ್ಠ 4,500 ರೂಪಾಯಿಗಳು. ಆಲೂಗೆಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಯಿಂದ ಗರಿಷ್ಠ 2,500 ರೂಪಾಯಿಗಳು. ಮೂಲಂಗಿ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಯಿಂದ ಗರಿಷ್ಠ 2,500 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,250 ರೂಪಾಯಿಯಿಂದ ಗರಿಷ್ಠ 2,250 ರೂಪಾಯಿಗಳು. ಅಕ್ಕಿ ನುಚ್ಚಕ್ಕಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,250 ರೂಪಾಯಿಗಳು. ಅಕ್ಕಿ ಮಧ್ಯಮ ಕ್ವಿಂಟಾಲ್ಗೆ ಕನಿಷ್ಠ 2,450 ರೂಪಾಯಿಯಿಂದ ಗರಿಷ್ಠ 2,800 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿಯಿಂದ ಗರಿಷ್ಠ 4,500 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,400 ರೂಪಾಯಿಯಿಂದ ಗರಿಷ್ಠ 3,000 ರೂಪಾಯಿಗಳು. ಸುವರ್ಣಗಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 3,500 ರೂಪಾಯಿಗಳು. ಸಿಹಿ ಕುಂಬಳಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 3,800 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 3,800 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಾಲ್ಗೆ ಕನಿಷ್ಠ 800 ರೂಪಾಯಿಯಿಂದ ಗರಿಷ್ಠ 1,500 ರೂಪಾಯಿಗಳು. ಕಲ್ಲಂಗಡಿ ಕ್ವಿಂಟಾಲ್ಗೆ ಕನಿಷ್ಠ 800 ರೂಪಾಯಿಯಿಂದ ಗರಿಷ್ಠ 1,500 ರೂಪಾಯಿಗಳು. ಹಾಗೆ ಬಳ್ಳಾರಿ ಮಾರುಕಟ್ಟೆ ಧಾರಣೆ ಹೇಗಿದೆ? ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ 3,339 ರೂಪಾಯಿಂದ ಗರಿಷ್ಠ 3,339 ರೂಪಾಯಿಗಳು. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,129 ರೂಪಾಯಿಂದ ಗರಿಷ್ಠ 2,486 ರೂಪಾಯಿಗಳು. ಕಡಲೆಕಾಳು ಆವರೇಜ್ ಇಡೀ ಕ್ವಿಂಟಾಲ್ಗೆ ಕನಿಷ್ಠ 5,755 ರೂಪಾಯಿಂದ ಗರಿಷ್ಠ 5,782 ರೂಪಾಯಿಗಳು. ಹೆಸರುಕಾಳು ಸ್ಥಳೀಯ ಓಲ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 7,100 ರೂಪಾಯಿಗಳು. ಹುರುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,609 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,256 ರೂಪಾಯಿಂದ ಗರಿಷ್ಠ 2,866 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,082 ರೂಪಾಯಿಂದ ಗರಿಷ್ಠ 2,303 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,356 ರೂಪಾಯಿಂದ ಗರಿಷ್ಠ 2,826 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಾಲ್ಗೆ ಕನಿಷ್ಠ 4,878 ರೂಪಾಯಿಂದ ಗರಿಷ್ಠ 5,606 ರೂಪಾಯಿಗಳು. ತೊಗರಿ ಚಿಕ್ಕದು ಕ್ವಿಂಟಾಲ್ಗೆ ಕನಿಷ್ಠ 2,989 ರೂಪಾಯಿಂದ ಗರಿಷ್ಠ 6,575 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಈಗ ಹವಾಮಾನ ವರದಿ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಅನೇಕ ಸ್ಥಳಗಳಲ್ಲಿ ಮಳೆಯಾಗಿದೆ. ರಾಜ್ಯದ ರಾಯಚೂರು ಗರಿಷ್ಠ ತಾಪಮಾನ 34.8 ಡಿಗ್ರಿ ಸೆಲ್ಸಿಯಸ್ ದಾಖಲಿಸಿದೆ. ದಿನಾಂಕ 20/5/2025 ವರದಿ. ದಾವಣಗೆರೆ ಜಿಲ್ಲೆಗಳಲ್ಲಿ ಹೆಚ್ಚಿನ ಸ್ಥಳಗಳಲ್ಲಿ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆ. ಗಂಟೆಗೆ 40-50 ಕಿಲೋಮೀಟರ್. ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆ. ಗಂಟೆಗೆ 40-50 ಕಿಲೋಮೀಟರ್. ಚಿತ್ರದುರ್ಗದಲ್ಲಿ